ನಾಲ್ಕು ಅಥವಾ ಐದು ಇರ್ತಿರ್ತವೆ. ಮತ್ತೆ ಇದ್ರ ಜೊತೆಗೆ ಆಡು ಸಾಕಾಣಿಕೆ ಕೂಡ ಕನಿಷ್ಠ 20-25 ಕೂಡ ಆಡುಗಳು ಕೂಡ ನಾವು ಮಾಡಿದ್ವಿ. ಈಗ ಇಷ್ಟೆಲ್ಲ ತಾವು ಸಮಗ್ರ ಕೃಷಿ ಮಾಡ್ತಾ ಇದ್ರಿ, ಒಂದು 7 ಎಕರೆಯಲ್ಲೇ ಇಷ್ಟೆಲ್ಲ ಹೇಳಿದ್ರಿ, ಒಂದು 50 ಎಕರೆ ಇದ್ದವರು ಇಷ್ಟು ವಿವಿಧ ರೀತಿ ಬೆಳೆ ಬೆಳೆಯುವುದಿಲ್ಲ, ಇವನ್ನ ಹೆಂಗ ತಾವು ಸಪರೇಟ್ ಒಂದೊಂದು ಪ್ಲಾಟ್ ಅಲ್ಲಿ ಬೇರೆ ಬೇರೆ ಬೆಳೆ ಹಚ್ಚಿದ್ರ ಅಥವಾ ಎಲ್ಲಾನು ಮಿಶ್ರ ಆಗಿ ಬೆಳೀತಾ ಇದ್ರಿ? ಇಲ್ಲಿ ಸದ್ಯ ಹಾರ್ಟಿಕಲ್ಚರ್ ಅಂತೂ ಅದು ಮೊದಲೇ ಒಂದು ಪದ್ಧತಿ ಮೇಲೆ ಮಾಡಿದೆವು. ಇನ್ನು ಉಳಿದ ಬೆಳೆಗಳು ಕೂಡ ನಾವು ಏಕದಳ ಮತ್ತು ದ್ವಿದಳ ಧಾನ್ಯ, ಅಂದ್ರೆ ಏಕದಳ ಬೆಳೆ ಭೂಮಿಯನ್ನು ಕೊಲ್ತಾ ಇದೆ, ದ್ವಿದಳ ಧಾನ್ಯದ ಬೆಳೆ ಭೂಮಿಯನ್ನು ಉಳಿಸಿ ತಾನು ಬದುಕತಕ್ಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ನಾವು ಸಾಧಿಸಿದ ಮಟ್ಟಿಗೆ ದ್ವಿದಳ ಮತ್ತು ಏಕದಳ ಬೆಳೆಗಳು ಮಿಶ್ರ ಬೆಳೆಯಾಗಿ ನಾವು ಮಾಡ್ತಾ ಇದ್ದವು. ಮತ್ತೆ ಇದ್ರ ಜೊತೆಗೆ ಹಣ್ಣುಗಳು, ಈ ಲಿಂಬೆ ಹಣ್ಣ ಆಯಾ ಸೀಸನ್ಗೆ 2 ಸೀಸನ್ ಬರ್ತದ, ಪ್ರತಿ ವಾರಕ್ಕೂ ಕೂಡ ಲಿಂಬೆ ಹಣ್ಣ ನಾವು ಇಂಡಿ ಮಾರುಕಟ್ಟೆಗೆ ಕಳಿಸ್ತಾ ಇದ್ದು, ಚಕ್ಕು ಕೂಡ ಅಷ್ಟೇ ನಾವು ಮಾರುಕಟ್ಟೆ ಕಳಿಸ್ತಾ ಇದ್ದು. ಈ ರೀತಿ ಉಳಿದ ಬೆಳೆಗಳ ಮಿಶ್ರ ಬೆಳೆ ಮಾಡ್ತಾ ಇದ್ದು, ಉಳಿದ ಈ ಮೊದಲು ದೊಡ್ಡ ಆಗುತ್ತಿಂತ ಮೊದಲು ಅದರೊಳಗೆ ಕೂಡ ಬೇರೆ ಬೇರೆ ಬೆಳೆಗಳು ತರಕಾರಿಗಳು ಮಾಡ್ತಾ ಇದ್ದೀವಿ. ಈಗ ತೋಟಗಾರಿಕೆ ಬೆಳೆಗಳನ್ನ ಈ ಚಿಕ್ಕು ಒಂದೇ ಪ್ಲಾಟ್ ಅಲ್ಲಿ ನಿಂಬೆ ಒಂದೇ ಪ್ಲಾಟ್ ಅಲ್ಲಿ ಈ ರೀತಿ ಬೆಳೀತಾ ಇದ್ರೆ ಅಥವಾ ಚಿಕ್ಕು ನಿಂಬು ಎಲ್ಲಾನು ಒಂದೊಂದು ಒಂದೇ ಪ್ಲಾಟ್ ಅಲ್ಲಿ ಎಲ್ಲಾ ಮಿಶ್ರವಾಗಿ ಬೆಳೀತಾ ಇದ್ದೀವಿ? ಇಲ್ಲ, ಈ ನಾವು ಹಾರ್ಟಿಕಲ್ಚರ್ ಬೆಳೆ ಮಾಡುವ ಒಂದು ಚಿಕ್ಕು ಪ್ಲಾಟ್ ಒಂದು ಪ್ರತ್ಯೇಕದ, ಲಿಂಬಿ ಬೆಳೆ ಒಂದು ಪ್ರತ್ಯೇಕದ, ಬಾರ್ಡರ್ ಬೆಳೆಯಾಗಿ ಕೆಲವೊಂದು ಗಿಡಗಳು ಮಾವ ಈ ತರ ಪೇರಲ ಅಥವಾ ತೆಂಗು ಇವೆಲ್ಲ ಬಾರ್ಡರ್ ಬೆಳೆಯಾಗಿ ಮಾಡ್ತಾ ಇದ್ದೀವಿ. ಈ ಸಪರೇಟ್ ಹಚ್ಚೋದ್ರಿಂದ ಏನ್ ಲಾಭ ಆಗ್ತದ್ರಿ? ಮತ್ತೆ ಮಿಶ್ರ ಎಲ್ಲ ಹಚ್ಚೋದ್ರಿಂದ ಏನ್ ಅನಾನುಕೂಲ ಆಗ್ತದೇನ್ರಿ? ಸಪರೇಟ್ ಹಚ್ಚೋದ್ರಿಂದ ಅಥವಾ ಮಿಶ್ರ ಬೆಳೆ ಮಾಡೋದ್ರಿಂದ ಈಗ ನಿಂಬಿಗೆ ಹೆಚ್ಚು ನೀರು ಬೇಕಾಗ್ತದೆ, ಅದೇ ರೀತಿ ಚಿಕ್ಕಗೆ ನೀರು ಅಷ್ಟು ಅವಶ್ಯಕತೆ ಇಲ್ಲ. ಈಗಲೇ ನಿಮ್ಮ ಹಿಟ್ನಳ್ಳಿ ಫಾರ್ಮ್ದಲ್ಲೂ ಕೂಡ ಒಣಬೇಸಾದಾಗ ಚಿಕ್ಕು ಬೆಳೀತಾ ಇದ್ರೆ ಬಹುಶಃ ಒಣಬೇಸಾದಾಗ ನಿಂಬಿ ಆಗ್ತಾ ಇಲ್ಲ. ಅಂದ್ರೆ ಯಾವಾಗ ನಿಂಬಿಗೆ ನೀರು ಹರ್ಕತ್ತದ ಅವು ನೀರು ಕೊಡಬೇಕಾದ ಆಳೆ ಚಿಕ್ಕ ಅವಶ್ಯಕತೆ ಇರಲ್ಲ. ಇದ್ರಗೋಸ್ಕರ ನಾವು ಹಾರ್ಟಿಕಲ್ಚರ್ ಬೆಳೆ ಬೇರೆ ಬೇರೆ ನಾವು ಮಾಡ್ತಾ ಇದ್ದು, ಯಾಕಂದ್ರೆ ಒಂದು ಬೆಳೆ ನೀರು ಕಂಬೇಕಾಥವಾ ಇನ್ನೊಂದು ಗಿಡಕ್ಕೆ ಹೆಚ್ಚಬೇಕನ್ನತಕ್ಕಂಥ ದೃಷ್ಟಿ ನಾವು ಪ್ಲಾಟ್ ಮಾಡಿದಿವಲ್ಲ. ಈಗ ಚಿಕ್ಕದು ಎಷ್ಟು ಅಂತರ ಇದ್ರೆ ಒಳ್ಳೇದ್ರಿ? ಈಗ ನಾವು ಹಿಂದೆ ಮಾಡಿದ್ದು 20-25 ಫೂಟ್ ಮಾಡಿದ್ದೆವು, ಚಕ್ಕು ಸರ್ವ ಸಾಧನ ಕನಿಷ್ಠ ಅಂದ್ರೆ 30 ಫೂಟ್ ಬೇಕು. ಅಂದ್ರೆ 20-25 ಗಿಡದಿಂದ ಗಿಡಕ್ಕ ಅಥವಾ ಸಾಲಿನ ಸಾಲಿಗೆ? ಗಿಡದಿಂದ ಗಿಡಕ್ಕ, ಹಿಂಗ್ನು 25 ಹಿಂಗ್ನು 25, ಅದು 30 ಫೂಟ್ ಆದ್ರೆ ಇನ್ನೂ ಚಲೋ. ಹೆಂಗ್ ಅನುಕೂಲ ಆಗ್ತದ್ರಿ? ಹೆಂಗ್ ಅನುಕೂಲಪ್ಪ ಅಂದ್ರೆ ಸದ್ಯ ಯಾವುದೇ ಒಂದು ಮನುಷ್ಯನ ಹಾಗೆ ಬೆಳೆಗಳು ಕೂಡ ಅಥವಾ ಗಿಡಗಳು ಕೂಡ ಒಂದು ಮನುಷ್ಯನಿಗೆ ವ್ಯಾಯಾಮ ಮಾಡ್ಬೇಕಾದ್ರೆ ಇಂತಿಷ್ಟು ಜಾಗ ಅಂತದ, ಒಬ್ರಿಗೊರ ಹತ್ತತ್ ನಿಂತ್ರೆ ವ್ಯಾಯಾಮ ಮಾಡಕ್ ಸಾಧ್ಯ ಇಲ್ಲ. ಗಿಡಗಳಿಗೆ ಕೂಡ ವ್ಯಾಯಾಮ ಮಾಡ್ತಾ ಇದ್ದಾವ ಅಥವಾ ಬೇರುಗಳು ಹೋಗ್ತಾ ಇದ್ದಾವ. ಮತ್ತು ಹೆಚ್ಚು ಎಲ್ಲಿ ಈ ಗಿಡಗಳಿಗೆ ಬೇಕಾಗಿದ್ದು ನೀರಿನಕ್ಕಿಂತ ಮುಖ್ಯ ನಿಮ್ಗೆ ಬಿಸಿಲು, ಗಾಳಿ, ಬೆಳಕು, ಇದು ಬಹಳ ಅವಶ್ಯಕತೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಅಂತರ ಹೆಚ್ಚು ಮಾಡಬೇಕು. ಅಂತರ ಹೆಚ್ಚು ಮಾಡೋದ್ರಿಂದ ಈಳ ಅಂದ್ರೆ ಬೆಳೆಗಳು ಇಳುವರಿ ಹೆಚ್ಚು ಕೊಡ್ತಾ ಇದೆ, ಇಳುವರಿ ಹೆಚ್ಚು ಕೊಡ್ತದೆ. ಮತ್ತ ಜೊತೆಗೆ ಇನ್ನೊಂದು ಟೊಳ್ಳೆ ಇನ್ನೊಂದು ಟೊಳ್ಳೆದಾಗ ಸೇರೋದ್ರಿಂದ ಅಲ್ಲಿ ಅದರ ಫಲವತ್ತತೆ ಕೂಡ ಕಡಿಮೆ ಆಗ್ತಕ್ಕಂತ ಸಾಧ್ಯತೆ, ಅದರ ಸಂಬಂಧ ನಾವು ಹೆಚ್ಚು ಅಂತರ ಮಾಡೋದ್ರಿಂದ ಹೆಚ್ಚು ಇಳುವರಿ ಬರ್ತಾ ಇದೆ. ಈಗ ಕೆಲ ಮಂದಿ ರೈತರ ವಾದ ಏನ್ರಿ, 2 ಗಿಡ ಹಚ್ಚಲ್ಲಿ ನಾವು 3 ಗಿಡ ಹಚ್ಚಿದೀವಿ ಅಂದ್ರೆ 2 ಗಿಡದಕ್ಕಿಂತಲೂ ನಾವು ಹೆಚ್ಚಿಗೆ ಇಳುವರಿ ತೆಗಿತೀವಿ ಅಂತಾರ, ಅದಕ್ಕೆ ತಮ್ಮ ಅಭಿಪ್ರಾಯ? ಇಲ್ಲ, ಅದು ವೈಜ್ಞಾನಿಕವಾಗಿ ಅನುಭವ ಪ್ರಕಾರ ಅದು ತಪ್ಪಂತ ನಾ ಹೇಳಬಹುದು. ಹೆಂಗ್ ತಪ್ಪ? ಈಗ ನಿಮ್ದು ಡಬಲ್ ಕಾಟ ಅದ, ಆ ಡಬಲ್ ಕಾಟದಾಗ ಇಬ್ಬರೇ ಮಕ್ಕೋಬೇಕಂತ ನೇಮ ಅದ, ಅಥವಾ ಅದು ಗಾಡಿ ಅನಿಸಿಲ್ಲ, ನಟ ನಡ ಮನೆಗೆ ಹಾಕದಾಕ್ರೆ 3 ಮಂದಿ ಮಕ್ಕೊಂದರ, 3 ಮಂದಿ ಮಕ್ಕೊಂದಕ್ಕ ಇಚ್ಚಿಗಡನು ಒತ್ತನ ಮಲ್ಕೊಳ್ಳೋ ಸಂಬಂಧ, ಇಚ್ಚಿಗಳನ್ನು ಒತ್ತನ ನಡು ನನಗೆ ಫಿಟ್ ಅನಿಸ್ತದ, 3 ಮಂದಿ ನಿದ್ದತ್ತಲ್ಲ. ಬೆಳೆಗಳು ಕೂಡ ಹಾಗೆಯೇ, ಹೆಂಗ್ ಡಬಲ್ ಕಾಟ ಮೇಲೆ ಇಬ್ಬರೇ ಆರಾಮ್ ಮಕ್ಕೋತಾರಲ್ಲ, ಹಾಗೆ ಅವ್ರ ನಂಬಿಕೆ ಅದ ಅಷ್ಟೇ. ಏನ್ ನಂಬಿಕೆ ಅದ? 2 ಕೂಡ ಜಾಗನಾಗ ಗಿಡಗಳು 3 ಕೂತ್ರೆ ಇಳುವರಿ ಅಂತಂದ್ರೆ ಅದು ತಪ್ಪ. ನಮ್ಮ ವೈಯಕ್ತಿಕವಾಗಿ ಹೌದು, ಇದು ವೈಜ್ಞಾನಿಕವಾಗಿನೂ ಸತ್ಯ. ಈಗ ನಿಂಬೆ ಗಿಡದ ಅಂತರ ಎಷ್ಟಿದ್ರು ಒಳ್ಳೇದಂತೀರಿ? ಈ ನಿಂಬೆ ಗಿಡ ಸರ್ವಸಾಧಾರಣ 25 ಫೂಟ್ ಬೇಕು, ಹಿಂದೆಲ್ಲ 20 ಮಟ ರೈತರು. 25 ಫೂಟ್ ಇರುವುದರಿಂದ ಹೆಚ್ಚಿನ ನಿಂಬಿಗೆ ಮುಳ್ಳಿರ್ತದ. ನಾವು ಬಡ್ಡೆಗಿನ ಕಟ್ ಮಾಡಿ ಅದು ಗಿಡ ಕೂಳಾರಂತ ವ್ಯವಸ್ಥೆ ಆಗಿದ್ರೆ ಅದು ಚಲೋ. ನಿಂಬೆ ಗಿಡ ಸರ್ವಸಾಧಾರಣ ವೈಜ್ಞಾನಿಕವಾಗಿ ಅನುಭವ ಪ್ರಕಾರ 25 ಫೂಟೇ ಬೇಕು, 20 ಫೂಟ ಸರಿಯಲ್ಲ. ಮತ್ತೀಗ ತಾವು ಸಂಪೂರ್ಣ ಸಾವಯವ ಬೆಳಿತೀನಿ ಅಂದ್ರೆ, ಈ ಸಾವಯವ ಮತ್ತು ಕೆಲ ಮಂದಿ ನೈಸರ್ಗಿಕ ಕೃಷಿ ಅಂತ ಹೇಳ್ತಾರ, ಇದಕ್ಕೆ ಏನು ವ್ಯತ್ಯಾಸ? ಮತ್ತು ತಾವು ಈ ನೈಸರ್ಗಿಕ ಕೃಷಿ ಬಳಸ್ತಾ ಇದ್ದೀರಾ ಅಥವಾ ಸಾವಯವ ಬಳಸ್ತಾ? ಇಲ್ಲಿ ಸಾವಯವ ಮತ್ತು ನೈಸರ್ಗಿಕ ಸುಮ್ಮನೆ ಅವು ಹೆಸರುಗಳು ಅಷ್ಟೇ, ಒಟ್ಟಾರೆ ನಮ್ಮ ಉದ್ದೇಶ ನೈಸರ್ಗಿಕ ಮತ್ತು ಸಾವಯವ ಅನ್ನೋದಕ್ಕಿಂತ ಈ ಭೂಮಿಗೆ ವಿಷ ಉಣಿಸಬಾರದು. ಅವ ನೈಸರ್ಗಿಕ ಮಾಡಕ ಸಾವಯವ ಮಾಡಕ, ಯಾವ ಸಾವಯವ ಮಾಡ್ತಾನ ಸಾವಯವದೊಂದು ಅದರದೇ ಅಂತ ಕಂಪನಿಗಳು ತಯಾರಾಗ್ತಾ ಇದೆ. ಅದು ಗೊಬ್ಬರ, ಔಷಧಿಗಳು ಅಥವಾ ಬೀಜಗಳು ಇವು ತಂದಿರ ಮಾಡ್ತಾರಲ್ಲ ಸಾವಯವದೊಳಗ, ಅಲ್ಲಿ ರೈತರಿಗೆ ಮೋಸ ಆಗ್ತಕ್ಕಂತ ಒಂದು ವಿಷಯ ಇದೆ. ಏಕೆಂದ್ರೆ ಅಂದ್ರೆ ಯಾವುದು ಕೂಡ ಕ್ವಾಲಿಟಿ ಅಥವಾ ಗುಣಮಟ್ಟ ಇಲ್ಲ ವ್ಯಾಪಾರೀಕರಣದ, ಅದರ ಸಂಬಂಧ ಸಾವಯವದೊಳಗ ಹೊರತು ಬೀಳ್ತಾ ಇದೆ. ನೈಸರ್ಗಿಕದೊಳಗ ಇವು ಏನು ಅಲ್ಲಿ ಅವಶ್ಯಕತೆ ಬರಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವು ಎರಡಕ್ಕ ನಾವು ಒಪ್ಕೋತೀವಿ, ಎರಡಕ್ಕ ಹೆಂಗ್ ಒಪ್ಕೋತೀವೋ ಉದ್ದೇಶ ಇಷ್ಟೇ, ಸಾವಯವರೇ ಮಾಡಲಿ ನೈಸರ್ಗಿಕ ಮಾಡಲಿ, ಕಂಪನಿಯಿಂದ ತರತಕ್ಕಂಥ ವ್ಯವಸ್ಥೆ ಇಲ್ಲಿ ಇರಬಾರ್ದು. ಅದು ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಔಷಧಿಗಳಿರ್ಬೋದು, ನಾವು ಯಾವುದೇ ಕೃಷಿ ಮಾಡಿದ್ರು ಕೂಡ ಗೊಬ್ಬರಗಳು ನಾವೇ ತಯಾರು ಮಾಡ್ಕೋಬೇಕು, ಔಷಧಿಗಳು ನಾವೇ ತಯಾರು ಮಾಡ್ಕೋಬೇಕು, ಬೀಜಗಳು ಕೂಡ ನಾವೇ ತಯಾರು ಮಾಡ್ಕೋಬೇಕು. ಅಂದಾಗ ಮಾತ್ರ ಯಾವ ಕೃಷಿ ಮಾಡಿದ್ರು ಕೂಡ ಅದು ಸಕ್ಸಸ್ ಅದ ಅಥವಾ ಸುಸ್ಥಿರ ಕೃಷಿ ಇರ್ಲಕ್ ಸಾಧ್ಯ ಇದೆ. ಹೆಂಗ ಒಬ್ಬ ದಾನಿ ಯಾವಾಗಲೂ ಕುಡ್ಲಕ್ ಕೈ ಮೇಲೆ ಇರ್ತೈತೆ ಅವ್ ಎಂದು ತಳಗ ಮಾಡಂಗಿಲ್ಲ, ಹಾಗ ಒಬ್ಬ ರೈತ ಯಾವಾಗಲೂ ಬರೀ ಮಾರಾಟಗಾರ ಆಗ್ಬೇಕು, ಯಾವುದೇ ವಸ್ತು ಹೊಲಕ್ಕೆ ಒಯ್ದು ಖರೀದಿ ಮಾಡಿ ಹಾಕ್ಲಿಕ್ಕೆ ಹೋಗಬಾರದು. ನಾವೇ ಎಲ್ಲ ತಯಾರು ಮಾಡ್ಬೇಕು, ಹೊಲದಿಂದ ಮಾತ್ರ ಮಾರಾಟ ಮಾಡ್ಬೇಕಂತ ಹೇಳಿದ್ರಿ. ಹೌದು, ಯಾಕೆ ಹೊಲದಿಂದ ನಾವು ಮಾರಬೇಕು ಅಥವಾ ಹೊಲದಿಂದ ಯಾಕೆ ನಾವು ಕೊಡಬೇಕು? ಈ ಹಸಿರು ಕ್ರಾಂತಿ ನೆಪದಲ್ಲಿ ಮಾತ್ರ ಬೀಜ ಮತ್ತು ಗೊಬ್ಬರ ಖರೀದಿ ಮಾಡತಕ್ಕಂಥ ವ್ಯವಸ್ಥೆ ಪ್ರಾರಂಭ ಆಯಿತು ಒಂದು 50-60 ವರ್ಷದ ನಂತರ. ಆಚೆಗೆ ನಮ್ಮ ಹಿರಿಯರು ಪೂರ್ವಜರು ಮಾಡತಕ್ಕಂಥ ಕೃಷಿಯಲ್ಲಿ ಗೊಬ್ಬರ ತರ್ತಿರ್ಲಿಲ್ಲ, ಬೀಜ ತರ್ತಿರ್ಲಿಲ್ಲ, ಔಷಧಿಗಳು ತರ್ತಿರ್ಲಿಲ್ಲ. ಯಾಕೆ ಅವರು ಕೃಷಿ ಮುನ್ನಡೆಸಿದ್ರು? ಅವರು ಮಹತ್ವ ಎದ ಕೊಟ್ಟಪ್ಪ, ಪಶುಪಾಲನೆಗೆ ಮಹತ್ವ ಕೊಟ್ಟಿದ್ರು. ಹಿಂದೊಂದು ಸರ್ವಜ್ಞ ಕೂಡ ಒಂದು ಮಾತು ಹೇಳ್ತಾನ, ತರುಕರು ಇಲ್ಲದ ಊರು ನರಕದ ಸಮಾನದಂತೆ. ತರುಕರು ಇರಬೇಕು ಊರಲ್ಲಿ ಸರ್ವಜ್ಞ. ಅಂದ್ರೆ ಎಲ್ಲಿ ಗೋಮಾತೆ, ಈ ಭಾರತ ದೇಶ ಗೋಮಾತೆ ಅಂದ್ರು ಅಥವಾ ಛತ್ತೀಸ್ಗಢ ದೇವತರು ಅಂದ್ರು, ಎಲ್ಲಿ ನಾವು ಗೋಸಂತತಿಯನ್ನ ನಾಶ ಮಾಡ್ತೇವೋ ಅಥವಾ ಪ್ರೀತಿ ಮಾಡ್ತಾ ಇಲ್ಲ, ಇಂಥ ಗಂಡಾಂತರ ಬಂದು ಈ ಕೃಷಿ ಒದಗ್ತಾ ಅಂತ ನನ್ನ ಮಾತು, ನನ್ನ ವಿಚಾರ ಇದು. ಎಲ್ಲಿ ಒಂದು ಗೋವು ಇದೆ, ಆ ಗೋವಿನಿಂದ ಸಾವಿರಾರು ಕೋಟಿ ಅಥವಾ 100+ ಕೋಟಿ ಹಾಕಿದಂತ ಒಂದೇ ನಿಮ್ಮ ಫ್ಯಾಕ್ಟ್ರಿ ಅದಲ್ಲ, ರಸಾಯನ ಫ್ಯಾಕ್ಟ್ರಿ, ಅದಕ್ಕೆ ಮೀರಿಸತಕ್ಕಂಥ ಶಕ್ತಿ ಒಂದು ಗೋಮಾತೆಯಲ್ಲಿದೆ. ಅದರ ಸಂಬಂಧ ನಾವು ರೈತರಾದವರು ಮಾರಾಟ ಮಾಡಬಹುದು, ಖರೀದಿ ತಂದ ಬೀಜ ಅಥವಾ ಖರೀದಿ ತಂದ ಗಳೆ, ಖರೀದಿ ತಂದ ಔಷಧಿಗಳು, ಇದು ರೈತನ ಲಕ್ಷಣ ಅಲ್ಲ. ನಿಜವಾದ ಸ್ವಾಭಿಮಾನಿ ರೈತ, ಸುಸ್ಥಿರ ಕೃಷಿ, ಸ್ವಾವಲಂಬಿ ಕೃಷಿ ಮಾಡತಕ್ಕಂಥ ರೈತ, ತನ್ನದೇ ಆದಂತಹ ಬೀಜ, ತನ್ನದೇ ಆದಂತಹ ಗೊಬ್ಬರಗಳು, ತನ್ನದೇ ಆದಂತಹ ಔಷಧಿಗಳು ಅನೇಕ ರೈತರು ಮಾಡ್ತಾ ಇದ್ದಾರೆ. ಈಗ ಅದರ ಪೈಕಿ ನಾವು ಒಬ್ಬರು. ಈಗ ಸಾವಯವದಿಂದ ಬೆಳೆದಂತ ಹಣ್ಣುಗಳನ್ನ ಒಂದು ಹೆಚ್ಚಿನ ಬೆಲೆಗೆ ಬೇಡಿಕೆ ಇರ್ತದೆ. ಮತ್ತೆ ತಾವು ಹೇಳಿದ್ರಿ, ಒಂದು ಇಂಡಿ ಮಾರುಕಟ್ಟೆಯಲ್ಲಿ ಸಾಧಾರಣ ಎಲ್ಲರೂ ಯಾವ ರೀತಿ ಮಾರಾಟ ಮಾಡ್ತಾರ ಆ ರೀತಿ ಮಾಡ್ತೀರಿ, ಮತ್ತೆ ಇದರಿಂದ ತಮ್ಮ ಒಂದು ಬೆಲೆಗೆ ಹೊಡೆದು ಬೀಳುದಿಲ್ಲ ಏನ್ರಿ? ಇಲ್ಲಿ ಬೆಲೆಗೆ ಹೊಡೆದು ಬೀಳ್ತಾ ಇಲ್ಲ. ರೈತರು ಹೆಚ್ಚಿನ ಪ್ರಮಾಣದೊಳಗೆ ನಾವು ಸಾವಯವ ಕೃಷಿ ಮಾಡಿದ್ದೇ ಆಗಿದ್ರೆ, ಈಗ ಅನೇಕ ನಿಮ್ಮಂತ ತಿಳುವಳಿಕೆ ಇದ್ದವರು, ಹಣ ಸಾಕಷ್ಟವ, ಅವ್ರಿಗೆ ಬೇಕಾಗಿದ್ದು ವಿಷಮುಕ್ತ ಆಹಾರ ಬೇಕಾಗಿದೆ. ಆ ವಿಷಮುಕ್ತ ಆಹಾರ ಬೇಕುವಪ್ಪ ಅಂದ್ರೆ ಅವರಿಗೆ ದಿಢೀರನೇ ಸಿಗ್ತಾ ಇಲ್ಲ. ನಾವೆಲ್ಲ ರೈತರು, ನಮ್ಮ ಉದ್ದೇಶ ಕೂಡ ಅದೇ ಸದ್ದು, ಏನಪ್ಪಾ ಅಂದ್ರೆ ನಮ್ದೊಂದು ವಿವೇಕಾನಂದ ಸಾವಯವ ಕೃಷಿ ಪರಿವಾರ ಅಂತ ತಾಲೂಕು ಮಟ್ಟದಾಗ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಉದ್ದೇಶ ಪರ ಎಲ್ಲರಿಗೆ ಸಾವಯವ ಕೃಷಿ ಅಳವಡಿಸೋದು, ಎಲ್ಲ ರೈತರೇ ಕೂಡಿ ಒಂದು ಬಜಾರವನ್ನು ನಿರ್ಮಾಣ ಮಾಡಿ ಅಥವಾ ಒಂದು ಸ್ಟಾಲವನ್ನು ಮಾಡಿ ವಾರದ ಸಂತಿರ್ಬೋದು ಅಥವಾ ಮುಂದೆ ನಮಗೆ ಮಾಲ ಪೂರೈಕೆ ಆಗುತ್ತೆ ಪರ ದಿನನಿತ್ಯ ಅವರಿಗೆ ಸಾವಯವ ಕೃಷಿ ಬೆಳೆದಂತಹ ಆಹಾರಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಎಲ್ಲವೂ ಸಿಗಬೇಕಂತಕ್ಕಂಥ ಕೂಡ ವಿಚಾರ ಕೂಡ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ಸಾಕಷ್ಟು ರೈತರು ಆ ರೀತಿ ಇರ್ಲಾರ್ದಕ್ಕ, ತಮಗೆ ಮಾರುಕಟ್ಟೆ ಒಂದು ಅನುಕೂಲತೆ ಇರ್ಲಾರ್ದಕ್ಕ ಸಾಮಾನ್ಯವಾಗಿ ಮಾರ್ತಾ ಇದ್ದೀರಿ. ಆ ರೀತಿ ಒಂದು ಮಾರುಕಟ್ಟೆ ವ್ಯವಸ್ಥೆ ಆದ್ರೆ ತಾವು ಕೂಡ ಸಾವಯವದಲ್ಲಿ ಬೆಳೆದಿದ್ದು ಬೇರೆ ಸಾವಯವ ಅಂತೇಳಿ ಘೋಷಣೆ ಮಾಡಿ ಮಾರ್ತೀರಿ. ಮತ್ತೆ ಈ ಸಾವಯವದ ಸರ್ಟಿಫಿಕೇಟ್ ಕೊಡಂತ ಕೆಲವೊಂದು ಇದು ಅದಾವ ಸಂಸ್ಥೆಗಳು, ಅವುಗಳಿಂದ ಏನಾದರೂ ತಾವು ಸರ್ಟಿಫೈಡ್ ಮಾಡಿಸಿದಿರಿ ತಾವು? ಅಲ್ಲ, ಈಗಾಗಲೇ ನಾವು ಒಂದು ಗುಂಪಿನಿಂದ ಅಂದ್ರೆ ವಿವೇಕಾನಂದ ಸಾವಯವ ಕೃಷಿ ಪರಿವಾರದಿಂದ 51 ಮಂದಿ ನಾವು ಅರ್ಜಿ ಹಾಕೊಂಡೆವು. ಈಗ ಹಾಕಿ ಒಂದು ವರ್ಷ ಆಯ್ತು, ಈಗಾಗಲೇ ಎಲ್ಲ 50 ಮಂದಿಗೆ ಕೂಡ ಸರ್ಟಿಫೈ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಜೊತೆಗೆ ನಮ್ದು ಲಿಂಬಿಟ್ ಬಿಟ್ರೆ ಎಲ್ಲವೂ ಕೂಡ ನಾವು ಈಗ ಮೌಲ್ಯವರ್ಧಿತ ಮಾಡಿ ಶೇಂಗಾ ಇರ್ಬೋದು ಕಾಳು ಮಾಡಿ ಮಾರ್ತೇವೆ, ಜಮೀನು ಇರ್ಬೋದು ರವ ಮಾಡಿ ಮಾರ್ತಿರ್ತೇವೆ. ನಮ್ಮ ಪರ್ಸನಲ್ ಆಗಿ ಸಾಕಷ್ಟು ನಮಗೆ ಕೊಡ್ಲಿಕ್ ಆಗ್ತಾ ಇಲ್ಲ, ಅಷ್ಟು ನಮ್ಗೆ ಬೇಡಿಕೆ ಬರ್ತಾ ಇದೆ. ಯಾಕೆ ಬೇಡಿಕೆ ಬರ್ತಾ ಇದೆಪ್ಪ ಅಂದ್ರೆ, ಶಂಕರ್ ಲಂಗುಡಿ ಒಂದು 10 ಕ್ವಿಂಟಲ್ ನಮಗೆ ತೊಗರಿ ಬೆಳೆ ಕೊಡ್ರಂದ್ರೆ ಅವರು, ಈಗ ನಮ್ಗೆ ಅಲ್ಲಿ ನಂಬಲ್ಲಿ ಅಷ್ಟಿಲ್ಲ, ಇದು ತಪ್ಪರ ಪತ್ರಿಕಾರ ಬೇಡಿಕೆ ಅದ. ನಾವು ಸ್ಟಾಲ್ ಹಾಕಿ ಅಷ್ಟೆಲ್ಲ ಕೊಡ್ಲಿಕ್ಕೆ ನಮಗೆ ಪೂರಾಟ ಇಲ್ಲದ ಸಂಬಂಧ, ನಾವು ಪರ್ಸನಲ್ ಆಗಿ ನಮ್ಮದೇ ಆದಂತಹ ಆಹಾರಧಾನ್ಯಗಳು, ಇತರ ಕೆಲವೊಂದು ಬೆಳೆಗಳು ನಾವು ಮೌಲ್ಯವರ್ಧಿತ ಮಾಡಿ ನಾವು ಸ್ವಂತಕ್ಕೆ ಮಾರ್ತಾ ಇದ್ದೇವೆ. ಈಗ ನಾವು ಮೌಲ್ಯವರ್ಧಿತ ಮಾಡಿ ಶೇಂಗಾ ಬೀಜ ಮಾಡಿ, ತೊಗರಿ ಬೇಳೆ ಮಾಡಿ, ಅಥವಾ ಜವಿ ಗೋಧಿ ಒಡಿಸಿ ರವ ಮಾಡಿ ನಾವು ಮೌಲ್ಯವರ್ಧಿತ ಮಾಡಿದಾಗ ನಮಗೆ ಕೊಡ್ಲಕ್ಕೆ ಪೂರಾಟಿಲ್ಲ. ಯಾಕೆ ಕೊಡ್ಲಕ್ಕೆ ಪೂರಾಟಿಲ್ಲಪ್ಪ ಅಂದ್ರೆ ಬೇಡಿಕೆ ಅದೇ. ಆದ್ರೆ ಅಂದ್ರೆ ಸಾವಯವ ಕೃಷಿ ಉತ್ಪನ್ನಗಳಿಗೆ ಸಾಕಷ್ಟು ಬೇಡಿಕೆ ಅದ, ಆದ್ರೆ ಪೂರೈಕೆ ಮಾಡುವಂತ ರೈತರೇ ಇನ್ನೂ ಇಲ್ಲ. ಇಲ್ಲ, ಯಾಕಿಲ್ಲ ಪತ್ಕ್ಯಾರ? ಪ್ರತಿಯೊಬ್ಬ ರೈತನಿಗೆ ತಲೆ ಏನ್ ಹಾಕ್ಯಾರಪ್ಪ, ಕಂಪನಿ ಇರ್ಬೋದು ಅಥವಾ ರೈತನ ಹಂಗ ತಿಳ್ಕೊಂಡನ, ಏನ್ ತಿಳ್ಕೊಂಡನಪ್ಪ ಅಂದ್ರೆ ಕೇಳ, ಸಾವಯವ ಕೃಷಿ ಒಳಗ ಇಳುವರಿ ಕಡಿಮೆ ಆಗ್ತಾ ಇದೆ, ಸಾವಯವ ಕೃಷಿ ಬೇಡ ಅಂತಕ್ಕಂತ ಮನೋಭಾವನೆಗಳು ಇಲ್ಲ, ನೀವು ಹಿಂಗ್ ಮಾಡ್ರಿ, ಅದು ಮಾಡ್ರಿ, ಆ ಬೀಜ ಈ ಬೀಜ ಹಿಂಗ್ ಹಾಕಿ ರೈತಗ ಎಲ್ಲಿ ತಂದ್ರ ಕೇಳಿದ್ರೆ ಸಾವಯವ ಕೃಷಿ ಬಗ್ಗೆ ಇಳುವರಿ ಕಡಿಮೆ ಆಗ್ತಕ್ಕಂತ ಮನೋಭಾವನೆ ಇರೋದ್ರಿಂದ ಬಹಳ ಮಂದಿ ಕಡೆ ವಾಲ್ತ ಇಲ್ಲ. ಮತ್ತೆ ವಾಲ್ತ ಇಲ್ಲಂದ್ರೂ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಪ್ರಮಾಣದೊಳಗೆ ಇನ್ನು ಬರ್ಲಕ್ ಪ್ರಾರಂಭ ಆಗ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಯಾಕೆ ಪ್ರತಿಯೊಬ್ಬರು ಕೂಡ ಇವತ್ತು ವಿಜ್ಞಾನಿಗಳು ಕೂಡ ಹೌದು ಸಾವಯವ ಕೃಷಿನೇ ಕೊನೆಯ ಕೃಷಿ ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದ್ರ ಸಂಬಂಧ ಈಗ ನಾವು ಬೇಕಾದಂತಹ ಆಹಾರಗಳನ್ನು ಕೊಡ್ಲಕ್ಕೆ ಸದ್ದೆ ಎಲ್ಲ ಸಮಾಜ ಕೊಡ್ಬೇಕಾದ್ರೆ ಅಷ್ಟು ಪೂರೈಕೆ ನಂಬಲ್ಲಿ ಇಲ್ಲದ ಸಂಬಂಧ ನಾವು ಇವು ಸ್ಟಾಲ್ಗಳನ್ನು ಅಥವಾ ಕಂಟಿನ್ಯೂ ಬೇಡದವ್ರಿ ಕೊಡ್ಲಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ನಮ್ಮ ಪರ್ಸನಲ್ ಬಂದಾಗ ಕೂಡ ಬೇಡಿಕೆ ಬಂದಾಗ ನಮಗೆ ಪೂರೈಕೆ ಮಾಡ್ಲಿಕ್ಕೆ ಮಾರ್ಗಗಳೇ ಇಲ್ಲ. ಈಗ ಹೇಳಿದ್ರಿ ಶಂಕರ್ ಅವ್ರ ಕಡೆಯಿಂದ ತಮಗ ಒಂದು ತೊಗರಿ ಬೆಳೆಯ ಬೇಡಿಕೆ ಬಂತು ಅಂತೇಳಿ, ತೊಗರಿ ಬೆಳೆಗೆ ಅಂತೂ ಸಿಕ್ಕಾಪಟ್ಟಿ ಕೀಟನಾಶಕ ಬಳಸ್ತಾರ. ಮತ್ತ ಕೀಟನಾಶಕ ಬಳಸಲಾರ್ದೆ ತಾವು ಯಾವ ರೀತಿ ಸಾವಯವದೊಳಗೆ ತೊಗರಿ ಬೆಳಿಲಕ್ಕ ಸಾಧ್ಯ ಆಗ್ತದ? ಮತ್ತ ಈ ಒಂದು ಕಾಯಿ ಕೊರಕದಿಂದ ತಾವು ಹೆಂಗ್ ರಕ್ಷಣೆ ಪಡಿತೀರಿ? ಹೌದು ಸರ್, ನೀವು ಹೇಳೋದು ಬಹಳ ಕರೆಕ್ಟ್ ಪ್ರಶ್ನೆ. ಅದು ಎಲ್ಲಿ ಬೆಳೆಗಳಿಗೆ ರೋಗ ಬರ್ತಾವಪ್ಪ ಅಂದ್ರೆ, ಫಸ್ಟ್ ವ್ಯವಸಾಯದಿಂದ ನಮ್ದು ತಪ್ಪು ಕಲ್ಪನೆಗಳು ಮಾಡ್ತಾ ಇದ್ದಾರೆ. ರಾಸಾಯನಿಕ ಕೃಷಿ ನಾವು ಮಾರು ಹೋಗಿ ವ್ಯವಸಾಯ ನಾವು ಟ್ಯಾಕ್ಟ್ರಿಂದ ಮಾಡ್ತಕ್ಕಂಥ ಮೊದಲ ಮೂರು ತಪ್ಪು. ನಾವು ಎತ್ತಿನಗಳಿಂದ ಹೊಡಿಬೇಕು. ಬೀಜಗಳು ಜವಾರಿ ಬೀಜಗಳನ್ನೇ ಆಯ್ಕೆ ಮಾಡಬೇಕು. ಆ ಬೀಜಕ್ಕೆ ಬೀಜಾಮೃತದ ಬೀಜ ಕಠಿಣಗೊಳಿಸ್ಬೇಕು. ನಾವು ಬೀಜಾಮೃತ ಮಾಡಿ ಕೊನೆಗೆ ಅದಕ್ಕೆ ಎರೆಗೊಬ್ಬರ ಅಥವಾ ತಿಪ್ಪಿ ಗೊಬ್ಬರ ಹಾಕಬೇಕು. ಇದು ಹಾಕಿದಾಗ ನಮ್ಮಲ್ಲಿ 90% ರೋಗಗಳು ಬರಲಕ್ಕ ಸಾಧ್ಯನೇ ಇಲ್ಲ. ಇನ್ನು 10% ಬರುವಾಗ ನಾವು ಬೇವಿನೆಣ್ಣೆ ಉಪಯೋಗ ಮಾಡ್ತೀವಿ. ಜೊತೆಗೆ ತೊಗರಿ ಒಳಗ ಅಲ್ಲಲ್ಲಿ ಶಿಡಗಾಳ ಜೋಳ ಹಾಕಿರ್ತೀವಿ. ಆ ಜೋಳ ಹಾಕೋದ್ರಿಂದ ಅಥವಾ ಪುಂಡಿ ಹಾಕೋದ್ರಿಂದ ಹಕ್ಕಿ ಗುಬ್ಬಿಗಳು ಬಂದು ಅವು ತಿಲ್ಲಕ ಪ್ರಯತ್ನ ಮಾಡ್ತಾ ಇದ್ದವು. ಮತ್ತು ಈ ಬೇವಿನ ಎಣ್ಣೆಗೂ ನಮಗೆ ಇದು ಆಗಲ್ಲಪ್ಪ ಅಂದ್ರೆ ನಿಮ್ಮಾಸ್ತ್ರ ಅಂತ ನಾವು ತಯಾರು ಮಾಡ್ತೀವಿ. ನಿಮ್ಮಾಸ್ತ್ರಪ್ಪ ಅಂದ್ರೆ ಬೇವಿನ ತಪ್ಪಲಿರ್ಬೋದು ಅಥವಾ ನಿಮ್ಮ ಮದುವಣಿಕೆ ತಪ್ಪಲಿರ್ಬೋದು ಅಥವಾ ಇನ್ನು ಕೆಲವೊಂದು ಹೂಸಲಕ್ಕಿ ಇರ್ಬೋದು, ಮಧುಗುಣಿಕಿ ಇರ್ಬೋದು, ಇಂಥವೆಲ್ಲ ಕೂಡಿಸಿ ಇವತ್ತು ನಾವು ಗೋಮೂತ್ರದಾಗ 40 ದಿವಸ ನೆನೆಸಿ ಕೊನೆಗೆ ಅದು ಸ್ಪ್ರೇ ಕೂಡ ನಾವು ಮಾಡ್ತಾ ಇದ್ವು. ಹಿಂಗೆ ಮಾಡೋದ್ರಿಂದ ಇದಕ್ಕೂ ಆಗಲಿಲ್ಲಪ್ಪ ಅದಕ್ಕೆ ಇನ್ನೂ ಅಥವಾ ಅಗ್ನಿಯಸ್ತ್ರ ಅಂತ ನಾವು ಮಾಡ್ತೀವಿ. ಅಗ್ನಿಯಸ್ತ್ರ ಅಥವಾ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರ ಉದ್ದೇಶ ಏನಪ್ಪಾತಿಕೇರ, 10 ಲೀಟರ್ ಮೂತ್ರದೊಳಗೆ ಗೋಮೂತ್ರದೊಳಗೆ 2 ಕೆಜಿ ತಂಬಾಕು, 2 ಕೆಜಿ ನಿಮ್ದೇನು ಜವಾರಿ ಮೆಣಸಿಗೆ ಇರ್ತಲ್ಲ ಅದು, 2 ಕೆಜಿ ನಿಮ್ಮ ಜವಾರಿ ಬೆಳ್ಳುಳ್ಳಿ, ಇವೆಲ್ಲ ಕೂಡಿ ಕಷಾಯ ಮಾಡ್ತಾ ಇದ್ದೆ. ಕುದಿಸಿ ಕಷಾಯ ಮಾಡಿ ತದನಂತರ ಅದಕ್ಕೆ ಒಂದು ಸ್ವಲ್ಪ ಪ್ರಮಾಣದೊಳಗೆ ಗಾಸ್ಲೆಟ್ ಹಾಕಿ ತದನಂತರ ಸಾಬೂನು ಪುಡಿ ಹಾಕಿ ಇದೆಲ್ಲ ಸ್ಪ್ರೇ ಮಾಡೋದ್ರಿಂದ ಈ ರೀತಿ ನಾವು ಬೆಳೀತಾ ಇದ್ದೆವು. ಮತ್ತು ಇಂಥ ಅನೇಕ ರೈತರು ಅದಾರೆ, ಔಷಧ ಹೊಡಿಲಾರನೆ ಬೆಳೀತಕ್ಕಂಥ ರೈತರು ಅದರ ಪದ್ಧತಿ ಮಾತ್ರ ಇದು ಇದ್ದಾಗ ಮಾತ್ರ ಅದನ್ನು ಸಾಗುವಳಿ ಬೆಳೆ ಸಾಧ್ಯ. ಈ ಕೆಲವರು ಹಂಗೆ ಮಾಡಲ್ಲ, ಬೀಜ ಹೈಬ್ರಿಡ್ ಹಾಕಿರ್ತಾರೆ, ಸರ್ಕಾರಿ ಗೊಬ್ಬರ ಹಾಕಿರ್ತಾರೆ, ಆ ಔಷಧ ಬಂದ ಕೂಡಲೇ ಸಾಧು ಹೊಡಿಬೇಕತ್ತಾರ, ಅದು ಅವಾಗ ಕಂಟ್ರೋಲ್ ಆಗಲ್ಲ. ನಿಮ್ಮೊಂದು ಸಣ್ಣ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ, ಮನುಷ್ಯನಿಗೆ ಸರಾಯ ಅವಶ್ಯಕತೆ ಇಲ್ಲ, ಮನುಷ್ಯನಿಗೆ ತಂಬಾಕು ಸಿಗರೇಟ್ ಅವಶ್ಯಕತೆ ಇಲ್ಲ, ಅಥವಾ ಗುಟ್ಕನು ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಜಮೀನಕ್ಕೂ ಕೂಡ ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಇಲ್ಲವೇ ಇಲ್ಲ, ಯಾವ ಔಷಧಗಳು ಅವಶ್ಯಕತೆ ಇಲ್ಲ. ಇದು ನಮ್ಮ ಅನುಭವ. ಜೊತೆಗೆ ಇನ್ನೂ ಅನೇಕ ರೈತರು ಇದರೊಳಗೆ ಪಾಂಡಿತ್ಯ ಪಡೆದಾರೆ, ಅನೇಕ ರೈತರು ಮಾಡ್ತಾ ಇದ್ದಾರೆ. ಬಹಳ ಮಂದಿ ನಕಾರಾತ್ಮಕ ಮನೋಭಾವನೆ ಕೃಷಿ ಮೇಲೆ ಇರೋದ್ರಿಂದ ಅವರು ಮಾಡ್ತಾ ಇಲ್ಲ. ಅಂದ್ರೆ ಈಗ ತಾವು ಹೇಳ್ತಾ ಇರೋದು ಸಾವಯವ ಪದ್ಧತಿಯಿಂದ ಬೆಳ್ಕೊಂಡು ಬಂದ, ಅಂದ್ರೆ ಮೊದಲ ಬೀಜದಿಂದ ಹಿಡಿದು ವ್ಯವಸಾಯದಿಂದ ಮೊದಲ ನಾವು ಒಂದು ಮಾಗಿ ಉಳುಮೆಯಿಂದ ಹಿಡಿದು ಸಾವಯವ ಪದ್ಧತಿಯಲ್ಲಿ ನಾವು ಮಾಡುವವರಿಗೂ ಕೂಡ ಮಾಗಿ ಉಳುಮೆಯಿಂದ ಕಟಾವು ಮಾಡುವವರಿತನ ನಾವು ಸರಿಯಾದಂತ ಕ್ರಮಗಳು, ಅದರದೇ ಆದಂತ ಒಂದು ಕ್ರಮ ಅದ. ಹೆಂಗ ಹಿರಿಯರು ಹೇಳಿದ, ಕ್ರಮ ತಪ್ಪಿ ನಡೆದವನಿಗೆ ಕರ್ಮ ತಪ್ಪುದುಂಟೆ. ಕ್ರಮ ತಪ್ಪರ ಎಲ್ಲಾ ಕೃಷಿ ಬಾಧೆ. ಆ ಕ್ರಮಗಳ ಪದ್ಧತಿ ಮೇಲೆ ಮಾಡಿದಾಗ ಸಾವು ಕೃಷಿ ಸಕ್ಸಸ್ ಆದ. ಈಗ ನಂದೇ ಒಂದು ಉದಾಹರಣೆ, 20 ವರ್ಷದ ಈ ಭೂಮಿಗೆ ಎಂದೆಂದಿಗೂ ವಿಷ ಉಣಿಸುವುದಿಲ್ಲ, ವಿಶ್ವಕ್ಕೆ ವಿಷಮುಕ್ತ ಆಹಾರ ಕೊಡಬೇಕು. ನಾವು ಕೂಡ ವಿಷಮುಕ್ತ ಆಹಾರವನ್ನೇ ಸೇವನೆ ಮಾಡತಕ್ಕಂತ ಪ್ರತಿಜ್ಞೆ ಮಾಡಿ 3,000 ಮಂದಿ ರೈತರಿಗೆ ನಾವು ತರಬೇತಿ ಕೊಡ್ತಾ ಇದ್ದೆವು. ಅನೇಕ ಬೇರೆ ಬೇರೆ ಜಿಲ್ಲೆಗಳು ಕೂಡ ನಾವು ಉಪನ್ಯಾಸ ನೀಡ್ತಾ ಇದ್ದೆವು. ಇದ್ರ ಕಾಣಪ್ಪ ನಾವೆಲ್ಲ ಸಣ್ಣ ರೈತರು. ಇವತ್ತು ನೋಡಿ ನಮ್ಮ ಸರ್ಕಾರ ಎಲ್ಲೆಲ್ಲೋ ಗುರುತಿಸಿ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ನಾವೆಲ್ಲಿ ಅರ್ಜಿ ಹಾಕಿಲ್ಲ ಕರೆ, ಯಾಕೆ ಕೊಟ್ರು, ಎದುರು ಸಂಬಂಧ ಕೊಟ್ರು? ಅದು ಸಾವಿರಗಳಿಗೆ ಸ್ಪೆಷಲ್ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ, ನಾವು ಯಾವುದ್ರ ಮೇಲೆ ನಮ್ಮ ಮನಸ್ಸು ಕೇಂದ್ರೀಕೃತ ಅಥವಾ ಇಚ್ಛಾಶಕ್ತಿ ಮನಸಾಪೂರ್ವಕ ಕೆಲಸ ಮಾಡಿದೆ ಆಗಿದ್ರೆ 100 ಕ್ಕೆ 110 ಸಕ್ಸಸ್ ಅದ. ಅಂದ್ರೆ ಈಗ ತಾವು ರಾಸಾಯನಿಕ ಗೊಬ್ಬರ ಬಳಸದಾರೇನೆ ನಾವು ಸಾವಯವ ಪದ್ಧತಿಯಿಂದ ಬೆಳೆದ ಬಂದ ಬೆಳೆ ಸದೃಢ ಇರ್ತೈತಿ, ಅದಕ್ಕೆ ಕೀಟಬಾಧೆ ಆಗಂಗಿಲ್ಲ. ಒಂದ್ ವೇಳೆ ಅಚ್ಚು ಕಡಿಮೆ ಆದ್ರೂ ನಾವು ಈ ಔಷಧಗಳನ್ನ ಮಾಡಿ ನಾವು ನಿಯಂತ್ರಣಕ್ಕೆ ತರಬಹುದು. ಈ ರೀತಿಯಾಗಿ ವಿಷಮುಕ್ತ ತೊಗರಿಯನ್ನು ನಾವು ಬೆಳಿಬಹುದು ಅಂತ ಹೇಳಿ ಒಳ್ಳೇದು. ಈಗ ತಮ್ಮ ಪ್ರಶಸ್ತಿ ಬಗ್ಗೆ ಬಂದ್ರೆ, ಇಲ್ಲಿವರೆಗೆ ತಮಗೆ ಯಾವ್ಯಾವ ಪ್ರಶಸ್ತಿ ಬಂದವ ಆ ಬಗ್ಗೆ ಹೇಳ್ರಲ್ಲ. ಈ ನೋಡ್ರಿ, ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನನಗ ಮತ್ತು ನಮ್ಮ ಜೊತೆ ನಮ್ಮ ಮನೆಯವರಿಗೂ ಕೂಡ. ತದನಂತರ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಅಂತೇಳಿ, ತದನಂತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಗಳು ಬಂದವು. ನಾವು ಎಲ್ಲಿ ಅರ್ಜಿ ಹಾಕಿ ಬೆನ್ನು ಹತ್ತಿದ್ದು ಇಲ್ಲ. ಯಾಕೆ ಇಲ್ಲ? ನಮಗಿನ್ನ ಹೆಚ್ಚು ದೊಡ್ಡ ರೈತರು ಬೇಕಾದಷ್ಟು ಸಾಧನೆ ಮಾಡಿರ್ಬೋದಿಲ್ಲ ಅಂತಲ್ಲ, ಯಾಕೆ ಹಿಂಗೆ ಗುರುತಿಸಿ ಶ್ರಮಿಕರಿಗೆ ಗುರುತಿಸಿಕೊಡತಕ್ಕಂಥ ಕಾರಣಗಳೇನು, ಇವೆಲ್ಲ ವಿಚಾರ ಮಾಡಿದಾಗ ನಾವು ಇನ್ನೂ ಇದರೊಳಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ. ನಮ್ಮಲ್ಲಿ ಒಬ್ಬರು ಸಿದ್ದಪ್ಪ ಬಾರ್ಗೊಂಡಿದ್ದಾರೆ, ಇವರು ಕೋಲಾರದಿಂದ. ಈಗ ಅವರು ಈ ಸಾವಯವ ಕೃಷಿ ಬಗ್ಗೆ ಪ್ರೇರಕರಾಗಿ ಅವರು ದ್ರಾಕ್ಷಿನೇ ಈಗ ಸಾವಯವ ಮಾಡ್ತಾ ಇದ್ದಾರೆ. ಈಗ ಉದ್ದೇಶ ಏನಪ್ಪ ಅದಕ್ಕೆ, ಇವತ್ತು 10 ಟನ್ ಬರ್ತದೆ ಇಟ್ಟುಕೊಳ್ಳೋಣ, 8 ಟನ್ ಬರ್ತದೆ. 8 ಟನ್ ಬೆಳೆದಾಗ ಈ ಮಾಲಿಗೆ ಹೆಚ್ಚು ಬೇಡಿಕೆ ಅದ, ಹೆಚ್ಚು ದರ ಅದ. ಮತ್ತೆ ನಿಮ್ಮ ಭೂಮಿ ಇರದಲ್ಲ, ಈ ಭೂಮಿ ನಮ್ಮ ಮಟ್ಟಿಗೆ ಇರೋದಲ್ಲಿದು, ಎಷ್ಟೋ ವರ್ಷದಿಂದ ಬಂದ, ಇನ್ನು ಮುಂದೆ ಎಷ್ಟೋ ವರ್ಷ ಇರಬೇಕಾಗಿದೆ. ಭೂಮಿ ಅಭಿವೃದ್ಧಿಯ ಜೊತೆಗೆ ಆಹಾರ ಧಾನ್ಯಗಳು ಅಭಿವೃದ್ಧಿ ಮಟ್ಟದ ಬೆಳಿಬೇಕು. ನಾವು ಎಂಥ ಕ್ವಾಲಿಟಿ ಕೊಡ್ತೇವೆ ಅನ್ನೋದು ಮಹತ್ವದ, ಎಷ್ಟು ಇಳುವರಿ ತೆಗಿತ ಅನ್ನೋದು ಮಹತ್ವದ ಅಲ್ಲ. ಮತ್ತಿದ್ರ ಜೊತೆಗೆ ಮನುಷ್ಯನ ಆರೋಗ್ಯ ಕೂಡ ಒಳ್ಳೇದಿರ್ಬೇಕಾದಪ್ಪ ಅಂದ್ರೆ ಸಾವು ಕೃಷಿ ನಾವು ಮಾಡಲೇಬೇಕಂತಕ್ಕಂಥ ಒಂದು ವಿಚಾರದಲ್ಲಿ ನಡೀತಾ ಇದ್ದದು. ನನಗೆ 55 ವಯಸ್ಸಿಗೆ, ಇದು ಅಗ್ರಿ ಸತ್ಯತ ಸತ್ಯ ಹೇಳ್ತೀನಿ ನಾನು, ಒಂದು ನನಗೆ ಗುಳಿಗೆಗಳು ಗುರ್ತಿಲ್ಲ, ಇಂಜೆಕ್ಷನ್ ಕೂನಿಲ್ಲ, ಬಹುಶಃ ದವಾಖಾನೆ ಹೋಗೋ ಸಂದರ್ಭ ನನಗೆ ಬರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಆತ್ಮವಿಶ್ವಾಸ ಇದೆ, ಮಾತ ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಮತ್ತೊಬ್ಬರು ತಜ್ಞರು ಒಂದು ಮಾತು ಹೇಳ್ತಾ ಇದ್ದಾರೆ, ದೀಪವು ಕತ್ತಲೆಯನ್ನೇ ತಿನ್ನುತ್ತದೆ ಆದರೆ ಕಾಡಿಗೆಯನ್ನೇ ಹಿಡಿಯುತ್ತದೆ. ಯಾವ ಮನುಷ್ಯ ಎಂಥ ಅನ್ನವನ್ನು ಸ್ವೀಕಾರ ಮಾಡುತ್ತಾನೆಯೋ ಅಂಥ ಸಂತತಿಯನ್ನೇ ಪಡೆಯುತ್ತಾನೆ. ಈ ಊಟ ಮಾಡ್ತಕ್ಕಂಥ ಆಹಾರ ಎಂಥ ತತ್ವಜ್ಞಾನಿ ಡಾಕ್ಟರೇಟ್ ಪಡೋರು ವಿಜ್ಞಾನಿಗಳು ಅದರ ಮಹಾತ್ಮರಾರಂದ್ರೂ ಕೂಡ ಆಹಾರದ ಮುಖಾಂತರ ಒಂದು ದಿನಕ್ಕೆ 1 ಗ್ರಾಮಿನಿಂದ 1/2 ಗ್ರಾಮ ವಿಷ ಸೇವನೆ ಮಾಡುತ್ತಾರೆ. ಇಂಥ ವಿಷ ಸೇವನೆ ಮಾಡೋದು ಅವಶ್ಯಕತೆ ಇದೆಯಾ? ಅದಕ್ಕೆ ವಿಷಮುಕ್ತ ಆಹಾರ ನಾವು ಸೇವನೆ ಮಾಡೋದ್ರಿಂದ ಇಲ್ಲಿ ಜಡ್ಡ ಬರೋ ಪ್ರಶ್ನೆನಲ್ಲಿ ಬರುವುದಿಲ್ಲ. ಈ ನೋಡಿ, ಒಂದು ಕುಟುಂಬ ಸದಸ್ಯರು 5 ಮಂದಿ 6 ಮಂದಿ 10 ಮಂದಿ ಇರ್ತಕೋರಿ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದೊಂದು ರೋಗಗಳು, ಮಲ್ಕೊಳಕು ಗುಳಿಗೆ ತಗೋಬೇಕು, 7ಕ್ಕೆ ಗುಳಿಗೆ ತಗೋಬೇಕು. ಇಂಥ ಜೀವನ ಅವಶ್ಯಕತೆ ಇದೆಯಾ? ಆರೋಗ್ಯವೇ ಭಾಗ್ಯ. ವಿವೇಕಾನಂದರು ಹೇಳಿದ ಹಾಗೆ, ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸು ಇರಲು ಸಾಧ್ಯವಿದೆ, ಆರೋಗ್ಯವಂತ ಮನಸ್ಸಿದ್ದಲ್ಲಿ ಆರೋಗ್ಯವಂತ ಸಮಾಜ ಕಟ್ಟಲು ಸಾಧ್ಯವಿದೆ, ಆರೋಗ್ಯವಂತ ಸಮಾಜ ಇದ್ದಾಗ ಭವ್ಯ ಭಾರತ ಅಥವಾ ಆರೋಗ್ಯವಂತ ಭಾರತ ಕಟ್ಟಲು ಸಾಧ್ಯ ಇದೆ. ಮತ್ತೆ ಎಲ್ಲರೂ ಅನಾರೋಗ್ಯ ಆಗಿದೆ, ನೀವು ಅನಾರೋಗ್ಯ, ನಾವು ಅನಾರೋಗ್ಯ, ಇನ್ನೊಬ್ಬರು ಅನಾರೋಗ್ಯ, ಅನಾರೋಗ್ಯ ವಿಚಾರಗಳು. ಮತ್ತೆ ಅನಾರೋಗ್ಯ ವಿಚಾರ ತಗೊಂಡು ಸಿಆರ್ಟಿ ಹೇಳುವರ್ತು, ನೀವೇನ್ ಮಾಡೋರು? ನಿಮ್ಮಲ್ಲಿ ಬೇಕಾದಷ್ಟು ರೊಕ್ಕವ, ಏನ್ ರೊಕ್ಕ ಏನ್ ಮಾಡ್ತೀರಿ ನಾವು? ರೊಕ್ಕ ಮಾತದೋ ಏನು ಆರೋಗ್ಯ ಮಾತುತ್ತೋ? ನೀವು ಬೇಕಾದ ಆಯ್ಕೆ ಮಾಡ್ಕೊರಿ. ನಾವೇನು ಆಯ್ಕೆ ಮಾಡ್ಕೋತಾ ಇದ್ದು? ಸಾವಯವ ಕೃಷಿಕರು, ನಮಗೆ ಆರೋಗ್ಯ ಮಹತ್ವದ್ದು. ಆರೋಗ್ಯ ಅಂದ್ರೆ ಈ ವರ್ಷ ನೋಡಿ ಸರ್, ಕೇಂದ್ರ ಸರ್ಕಾರ ಮಣ್ಣು ಆರೋಗ್ಯ ದಿನಾಚರಣೆ ಅಂತ ಮಾಡ್ತಾ ಇದೆ. ವಿಶ್ವಸಂಸ್ಥೆ ಮಾಡ್ತಾರೆ, ಹಾ, ವಿಶ್ವಸಂಸ್ಥೆ ಮಣ್ಣು ಆರೋಗ್ಯ ದಿನಾಚರಣೆ ಅಂತ ಮಾಡ್ತಾರೆ. ಯಾಕೆ ಹೀಗ್ಯಾಕೆ ಮಣ್ಣು ಆರೋಗ್ಯ ದಿನಾಚರಣೆ ಮಾಡೋ ಸಂದರ್ಭ ಬಂತು? ಇಲ್ಲಿ ತನಕ ಮಣ್ಣು ಆರೋಗ್ಯ ದಿನಾಚರಣೆ ಇವರಿಗೆ ಗುರ್ತಿರ್ಲಿಲ್ಲನೋ? ಹೇಳೋ ತಾತ್ಪರ್ಯ ಏನಪ್ಪ ಅಂದ್ರೆ, ಮಣ್ಣು ಇಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ. ಮಣ್ಣಿನೊಳಗೆ ಸೂಕ್ಷ್ಮ ಜೀವಾಣುಗಳು ನಶಿಸಿ ಹೋಗೋದ್ರಿಂದ ಭೂಮಿ ಬಂಜಿಯಾಗುತ್ತದೆ. ಈ ಭೂಮಿ ಬಂಜಿಯಾಗಲು ಕಾರಣಗಳೇನಪ್ಪ ಅತ್ಯಾರ, ಅತ್ಯಂತ ಎಲ್ಲಿ ಕೆನಾಲ್ ನೀರು ಬಂದಿದೆಯೋ ಅಥವಾ ಎಲ್ಲಿ ಸುಗರ್ ಫ್ಯಾಕ್ಟರಿ ಬಂದಿದೆಯೋ, ಅದು ಬೇಡ ಅಂತ ಹೇಳ್ದಂಗಲ್ಲ, ನಮ್ಮ ಸುಗರ್ ಫ್ಯಾಕ್ಟರಿ ಅವಶ್ಯಕತೆ ಇದೆ, ನೀರು ಅವಶ್ಯಕತೆ ಇದೆ. ಫ್ಯಾಕ್ಟರಿ ಬಂದಂದ ಕೂಡಲೇ ಕಬ್ಬೆ ಹಚ್ಚದ ಎಲ್ಲರೂ, ಬರೇ ಕಬ್ಬು ಹಚ್ಚೋದು, ಕಬ್ಬು ಹಚ್ಚದ ಕೂಡಲೇ ಸಿಕ್ಕಾಪಟ್ಟು ನೀರು ಬಿಡೋದು, ಯಥೇಷ್ಟಾಗಿ ಮಿತಿ ಮೀರಿ ರಾಸಾಯನಿಕ ಗೊಬ್ಬರವನ್ನು ಬಳಸೋದು. ಆ ಎಲ್ಲಿ ಸುಗರ್ ಫ್ಯಾಕ್ಟರಿ ಅಥವಾ ಕೆನಾಲ್ ನೀರು ಬಂದಲ್ಲ, ಆ ಜಮೀನಿನ ಆಯುಷ್ಯ ಕೇವಲ 10-15 ವರ್ಷ ಮಾತ್ರ. ಆ ಭೂಮಿ ನಶಿಸಿ ಹೋಗುತ್ತದೆ, ಸತ್ತು ಹೋಗುತ್ತದೆ ಅಥವಾ ಬಂಜಿಯಾಗುತ್ತಾಳೆ. ಯಾಕೆ ಮನುಷ್ಯ ಸತ್ರ ಮಣ್ಣಿನಲ್ಲಿ ಹೂಳಬಹುದು, ನೀವು ಮಣ್ಣೆ ಸತ್ತರೆ ಹೂಳುವುದು ಎಲ್ಲಿ? ಮಣ್ಣು ಮುಖ್ಯ, ಏನ್ ಮುಖ್ಯ? ಈ ದೇಶ ನಿಂತಿದ್ದು ಮಣ್ಣಿನ ಮೇಲೆ, ಮಣ್ಣು ಭೂಮಿ ತಾಯಿ. ಈಗ ನೀವು ತಪ್ಸ್ಕೊಂಡು, ನಿಮಗೆ ಒಂದು ನಾ ಮಾತು ಕೇಳ್ತಾ ಇದ್ದೀನಿ, ತಾಯಿಗೆ ಯಾರು ಹಿಡಿದು ಎದಿ ಬಾಯಿ ಒತ್ತಿ ಹಿಡಿದು ಉಷ ಹಾಕಿದ್ದು ನೀವು ನೋಡಿರ ನೋಡಿರಿ? ಇಲ್ಲ ರೀ, ಇಲ್ಲ. ಹೆಂಗೆ ಇಲ್ಲ? ಭೂಮಿ ತಾಯಿ ನಮ್ಮ ತಾಯಿ ಹೋದಲ್ಲ, ಮತ್ತೆ ಎಷ್ಟು ಹಾಕ್ತಾ ಇಲ್ಲ ಉಷ. ನಮ್ಮ ತಾಯಿ, ಭೂಮಿ ತಾಯಿ, ಗೋಮಾತೆ, ಗಂಗಾ ಮಾತೆ, ಈ ಭಾರತೀಯ ಸಂಸ್ಕೃತಿ ಪ್ರಕಾರ ಇವೆಲ್ಲರೂ ತಾಯಿ ಅಂತೇಳಿ ನಾವು ಪೂಜೆ ಮಾಡ್ತಕ್ಕಂಥ ಸಂಸ್ಕೃತಿ ಇರ್ತಕ್ಕಂಥವ್ರು ಭೂಮಿಗೆ ಉಷ ಹಾಕ್ತೇವೆ ಅಂದ್ರೆ ನಾವು ಮನುಷ್ಯರ? ಹೇಳಿ ನೀವೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ರೈತರು ಹೊಸದಾಗಿ ಏನಾದರೂ ಈ ರೀತಿ ನಾವು ಸಾವಯವ ಮಾಡಬೇಕು ಅನ್ನೋರಿಗೆ ಏನು ತಾವು ಮಾರ್ಗದರ್ಶನ ಕೊಡ್ತೀರಿ? ಸಾವಯವ ಕೃಷಿ ಬಗ್ಗೆ ಮಾರ್ಗದರ್ಶನ ನಾವು ಈಗಾಗಲೇ ವಿವೇಕಾನಂದ ಸಾವಯವ ಕೃಷಿ ಪರಿವಾರ ಅಂತ ಮಾಡ್ತಾ ಇದ್ದು, ಪ್ರತಿ ತಿಂಗಳನ್ನು ಕೂಡ ಒಬ್ಬರು ಹೊಲದಾಗ ನಾವು ಸೇರ್ತಾ ಇದ್ದೆವು. ಆ ರೈತ ನಮಗಿಂತ ಹೆಚ್ಚು ಮಾಡಿದ್ನಂದ್ರೆ ಅವನ ಕಡಿಮೆ ತಿಳ್ಕೋತೇವೆ, ನಮಗಿಂತ ಕಡಿಮೆ ಮಾಡಿದ್ರೆ ಅವನಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೆವು. ರೈತರಿಗೆ ನನ್ನ ವಿಚಾರ ಏನಪ್ಪ ಅತಿಕರ, ಸಾವಯವ ಕೃಷಿ ಅಥವಾ ಸಹಜ ಕೃಷಿ, ನೈಸರ್ಗಿಕ ಯಾವುದೇ ಇರಬಹುದು, ಒಟ್ಟಾರೆ ರಾಸಾಯನಿಕ ಕೃಷಿ ಮಾಡದೆ ಸಾವಯವ ಕೃಷಿ ಮಾಡಿದ್ದೇ ಆಗಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗಲು ಸಾಧ್ಯ ಇರತಕ್ಕಂಥ ಒಂದು ಮಾತು ಹೇಳ್ತಾ ಇದ್ದೀನಿ. ಈಗ ತಾವು ಪ್ರತಿ ರೈತರ ತೋಟಕ್ಕೆ ಹೋಗ್ತೀನಿ ಅಂದ್ರಿ, ಈಗ ತಮ್ಮ ಸಂಘದ ಜೊತೆ ಸಂಪರ್ಕ ಸಾಧಿಸಬೇಕಂದ್ರ ಹೆಂಗ, ಮತ್ತೆ ಈ ಸಂಘ ಎಲ್ಲದ, ಆ ಸಂಘದ ಬಗ್ಗೆ ಎಷ್ಟು ಮಾಹಿತಿ ಹೇಳ್ರಲ್ಲ? ಸಂಘದ ಇದರ ಹೆಸರು ವಿವೇಕಾನಂದ ಸಾವಯವ ಕೃಷಿ ಪರಿವಾರ. ಇದು ರೈತರು ಕಟ್ಟದಂತೆ ಒಂದು ಸಂಸ್ಥೆ. ಇದು ನಾದಿಕೇಡಿಯರ ಆಫೀಸು, ಅದರ ಮೂಲ ಸಂಸ್ಥಾಪಕ ಅಧ್ಯಕ್ಷರು ನಾವೇ. ಅದರ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬರು ಮನೋರ ಅಂತೇಳಿ ಕಾರ್ಯದರ್ಶಿ ಅದರ. ಆ ಸಂಪರ್ಕ ಮಾಡ್ಬೇಕಪ್ಪ ನಾವು ನಾದಿಕೇಡಿಯವರು ಎಸ್ ಟಿ ಪಾಟೀಲ್ ಅಂತೇಳಿ, ಅಲ್ಲಿ ಆಫೀಸ್ ಅದ. ಅದರ ಸಂಪರ್ಕ ನಂಬರ್ ಅಪಾತಿಕರ 9880854262. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ ಹೇಳ್ರಿ. 9880854262. 262 ಈ ರೀತಿ ಸಂಪರ್ಕ ನಂಬರ್. ಈಗ ತಾವು ರೈತರ ತೋಟಕ್ಕೆ ಹೋಗ್ತೀನಿ ಅಂದ್ರಲ್ಲ, ಇಂಡಿ ತಾಲೂಕು ಅಷ್ಟೇ ಕಾರ್ಯವ್ಯಾಪ್ತಿನ ಅಥವಾ ಯಾವ್ಯಾವ ಜಿಲ್ಲೆ ಬೇರೆ ಜಿಲ್ಲೆಗೂ ಹೋಗ್ತೀರಾ ಅಥವಾ ವಿಜಯಪುರ ಜಿಲ್ಲೆ ಮಾತ್ರ ತಮ್ಮ ಸಂಪರ್ಕ? ನಾವು ಹೆಚ್ಚು ಸಂಪರ್ಕ ಮಾಡೋದು ಇಂಡಿ ತಾಲೂಕು, ಜೊತೆಗೆ ಜಿಲ್ಲೆಯಾದ್ಯಂತ ಕೂಡ ಕಾರ್ಯಕ್ರಮ ಈಗ ಮಾಡ್ತಾ ಇದ್ದು, ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳು ಕೂಡ ನಮ್ಮ ವಿಸ್ತಾರ ಆಗಿದೆ. ಬೇರೆ ಬೇರೆ ಜಿಲ್ಲೆಗೆ ಹೆಂಗತ್ತಪ್ಪ, ನಮ್ದು ಕಡೆ ಕಡೆ ಸರ್ವಿಸ್ ಕೊಡೋದ್ರಿಂದ ಹಿಂಗಪ್ಪ ಸಾವಯವ ಕೃಷಿ ಬಗ್ಗೆ ಅವರು ತಜ್ಞರದ್ರೆ ಅದ್ರ ಬಗ್ಗೆ ತರಬೇತಿ ಕೊಡ್ತಾರಂತಕ್ಕಂಥ ಬಗ್ಗೆ ಮನ್ನ ಗುಲ್ಬರ್ಗ್ ಹೋಗಿದ್ದು, ಅಚ್ಚಿಗಡ್ಮ ಅದಕ್ಕ ಮೊದಲು ಬಾಗಲಕೋಟೆ ಹೋಗಿದ್ದು, ರಾಯಚೂರ್ಗ್ ಹೋಗಿದ್ದು, ಹಿಂಗೆ ಅನೇಕ ಜಿಲ್ಲೆಗಳು ಕೂಡ ಕರ್ಸರಲ್ಲಿ ಮಾತ್ರ ಹೋಯ್ತು. ನಮ್ಮ ಸಂಪರ್ಕ ಇರತಕ್ಕಂಥ ರೈತರಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮ ಈ ಸದ್ಯ ನಮ್ಮದು ತಾಲೂಕು ಮಟ್ಟಕ್ಕೆ ಅಂತೂ ಸೀಮಿತ. ಇನ್ನು ಮುಂಬರುವ ದಿನಗಳಲ್ಲಿ ಕೂಡ ನಮ್ಮ ಸಂಸ್ಥೆಯಿಂದ ಜಿಲ್ಲಾ ಮಟ್ಟಕ್ಕೂ ಕೂಡ ಕಾರ್ಯವ್ಯಾಪ್ತಿ ನಾವು ವಿಸ್ತಾರ ಮಾಡ್ತಾ ಇದ್ದೇವೆ. ಈಗ ರೇಡಿಯೋ ಕೇಳಿದಂತ ರೈತರು ತಾವು ಏನಾದರೂ ಈ ಸಾವಯವ ಕೃಷಿಯನ್ನು ಅಳವಡಿಸ್ಕೋಬೇಕಂದ್ರೆ ತಮ್ಮನ್ನು ಸಂಪರ್ಕಿಸಿ ತಮ್ಮಲ್ಲಿಗೆ ಬಾ ಅಂತಂದ್ರೆ ತಾವು ಹೋಗ್ತೀರಿ? ಹೌದು, ಈಗ ಈಗ ರೇಡಿಯೋ ಸಂಪರ್ಕ ಇರೋದು ಅಥವಾ ಅನೇಕ ಪತ್ರಿಕೆಯವರು ಕೂಡ ಪ್ರಚಾರ ಮಾಧ್ಯಮ ನಾವು ಎಷ್ಟು ಧನ್ಯವಾದವರು ಕಡಿಮೆ. ಯಾಕೆ ಕಡಿಮೆ, ಅನೇಕ ಪತ್ರಿಕಾ ಮಾಧ್ಯಮದವರು ಇವರೆಲ್ಲ ನಮ್ಮ ತೋಟಕ್ಕೆ ಬಂದು ನಮ್ಮನ್ನು ಸಂದರ್ಶನ ತಗೊಂಡಾಗ ಅನೇಕ ರೈತರು ನಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ. ಸಂಪರ್ಕ ಮಾಡಿದಾಗ ಫೋನ್ ನಂಬರ್ ಬಂದಾಗ ನಾವು ಅವ್ರಿಗೆ ನಮ್ಮ ತೋಟಕ್ಕೆ ಬರ್ತಾರೆ. ತೋಟಕ್ಕೆ ಬಂದು ಪ್ರಾತ್ಯಕ್ಷತೆ ನಾವೆಲ್ಲ ತೋರಿಸ್ತಾ ಇದ್ದು. ಹೆಂಗೆ ಪ್ರಾತ್ಯಕ್ಷತೆ ತೋರಿಸ್ತೇಪ್ಪ ಅಂದ್ರೆ ಅವರಿಗೆಲ್ಲ ಇಡೀ ಅಂದ್ರೆ ನಾವು ಇದ್ದಾಗ ನೀವು ಬರಬೇಡ್ರಿ, ನಾವು ಇದ್ದಾಗ ನೀವು ಬನ್ನಿ ಅಂದಾಕರ ಅವ್ರ ಜೊತೆ ಕನಿಷ್ಠ ಒಂದು ತಾಸಿಂದ ಅರ್ಧ ತಾಸು ನಾವು ಸಮಯ ಅವ್ರಿಗೆ ಕೊಡ್ತಾ ಇದ್ದೇವೆ. ಅಂದ್ರೆ ಅಲ್ಲಿ ತೋಟಕ್ಕೆ ಬಂದವರಿಗೂ ತಾವು ಪ್ರಾತ್ಯಕ್ಷಿಕೆಗಳನ್ನು ತೋರಿಸಿ ಮಾಹಿತಿ ನೀಡ್ತೀರಿ, ಮತ್ತು ತಮ್ಮ ತೋಟಕ್ಕೆ ಏನಾದ್ರು ಬಾ ಅಂತಂದ್ರು ನೀವು ಅಲ್ಲಿ ಕೂಡ ಹೋಗಿ ಹೇಳ್ತೀರಿ? ಹೌದೌದು, ಈಗ ನಮ್ಮ ತೋಟಕ್ಕೆ ಬಾ ಅಂದ್ರೂ ಹೋತು ಅಥವಾ ಅವ್ರು ನಮ್ಮ ತೋಟಕ್ಕೆ ಬಂದ್ರು ಕೂಡ ನಾವು ಇದು ಮಾಡ್ತೇವೆ. ಇದರ ಜೊತೆಗೆ ನಾವೇನ್ ಮಾಡೋ ವಿದ್ಯುತ್ ಅನೇಕ ಈ ನಿಮ್ಮ ದೇಶೀಯ ಬೀಜಗಳನ್ನು ನಶಿಸಿ ಹೋಗ್ತಾ ಇದ್ದಾವೆ. ಈಗೆಲ್ಲರೂ ಏನಂತಾರೆ ದೇಶೀಯ ಬೀಜಗಳನ್ನು ಇಲ್ಲ ಅಂತ ಹೇಳ್ತಾರೆ. ದೇಶೀಯ ಬೀಜ ಸರ್ವಸಾರ ನಮ್ಮಲ್ಲಿ ನಮ್ಮಲ್ಲಿ 60-70 ಬೀಜಗಳು ಸದ್ಯ ನಮ್ಮ ಸ್ಟಾಲ್ದಾಗ. ಈ ಬೀಜಗಳನ್ನ ನಾವು ಹೆಂಗ್ ಮಾಡ್ತೇವೆ ರೈತರ, ನಾವು ಒಂದು ಬೀಜ ಬ್ಯಾಂಕ್ ಅಂತ ತಯಾರು ಮಾಡಿದ್ವಿ ನಮ್ಮ ಸಂಸ್ಥೆಯಿಂದನೆ. ಆ ಬೀಜ ಬ್ಯಾಂಕ್ಗಳು ರೈತರಿಗೆ ಏನ್ ಮಾಡ್ತಾ ಇದ್ವು, ಅವ್ರಿಗೆ ಫ್ರೀ ಆಗಿ ಕೊಟ್ಟು ಈಗ ಒಂದು ಕೆಜಿ ಅಂತ ಇಟ್ಟುಕೊಳ್ಳಿ, ಒಂದು 1/2 ಕೆಜಿ ಇಟ್ಟುಕೊಳ್ಳಿ, ಈ ಬೀಜನ ನಮ್ಮ ಮರಳಿ ತಂದು ಕೊಡಪ್ಪ ಅಂತಕ್ಕಂಥ ವ್ಯವಸ್ಥೆ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದು. ಇದು ನಮ್ಮ ತೋಟದೊಳಗೆ ಒಂದು ಒಂದು ಧಾಬಾ ಇದ್ದ ರೂಮಿನೊಳಗೆ ನಮ್ಮ ಅನೇಕ ಬೀಜ ಬ್ಯಾಂಕ್ಗಳು ಮಾಡಿ ಅಲ್ಲಿ ಬಂದಂತ ರೈತರಿಗೆ ಕೂಡ ಬೀಜ ಅಂದ್ರೆ ಏನು, ಯಾವುದು ಜವಾರ ಬೀಜ, ಯಾವುದು ಹೈಬ್ರಿಡ್ ಬೀಜ, ಅಥವಾ ಅನೇಕ ನಮಗೂ ಕೂಡ ಇನ್ನೂ ಯಾವ್ಯಾವ ಬೀಜಗಳು ಎಷ್ಟು ಅನ್ನೋದು ಕೂಡ ನಮ್ಮ ರೈತರಿಗೆ ಇನ್ನೂ ನಮಗೆ ಗೊತ್ತಿಲ್ಲ. ಇಂಥ ಬೀಜಗಳು ಕೂಡ ನಾವು ಸಂಗ್ರಹ ಮಾಡ್ತಾ ಇದ್ದೇವೆ. ಈಗ ತಮ್ಮ ಕುಟುಂಬಕ್ಕೆ ಬಂದ್ರೆ ತಮ್ಮ ಕುಟುಂಬದ ಬಗ್ಗೆ ಎಷ್ಟು ಮಾಹಿತಿ ಹೇಳ್ರಿ, ಯಾವ ರೀತಿ ಒಂದು ತಮ್ಮ ಕುಟುಂಬದ ಒಂದು ಸಹಾಯ ಸಹಕಾರ ಈ ಒಂದು ಕೃಷಿ ಒಳಗದ, ನಿಮ್ಮ ಕುಟುಂಬದ ಪರಿಚಯ ಎಷ್ಟು ಮಾಡಿಕೊಡ್ರಿ ನಮ್ಮ ರೈತರಿಗೆ? ಕುಟುಂಬ ಶ್ರೀಮತಿ ಗಂಗಾಬಾಯಿ ಪಾಟೀಲ್ ಅಂತ ಹೇಳಿ. ಬಹುಶಃ ಕೃಷಿ ಹೆಚ್ಚಿನ 90% ನಮ್ಮ ಶ್ರೀಮತಿ, ನಾ ಮೊದಲು ಧನ್ಯವಾದ ಹೇಳಬೇಕಾಗ್ತದೆ. ಯಾಕೆ ಹೇಳಬಾರ್ದು ಕೇಳಿದ್ರೆ, ಈ ಒಂದು 600 ಗಿಡಗಳು ಸ್ವಂತ ನಾವು ನಮ್ಮ ಶ್ರೀಮತಿ ಜೊತೆ ಕುಣಿ ಹೊಡೆದು ಗಿಡಗಳನ್ನು ನಟ್ಟು 3 ಕಿಲೋಮೀಟರ್ ನೀರು ಹೊತ್ತು ಹಾಕುವಾಗ ನನ್ನ ಶ್ರೀಮತಿ ಪಾತ್ರ ನನಗಿಂತ ಹೆಚ್ಚಿದೆ. ಮತ್ತೆ ಜೊತೆಗೆ ನನಗೆ 2 ಮಕ್ಕಳು, ಒಬ್ಬ ವಿವೇಕಾನಂದ ಪಾಟೀಲ್ ಅಂತೇಳಿ, ಇನ್ನೊಬ್ಬ ಚಿದಾನಂದ ಪಾಟೀಲ್ ಅಂತೇಳಿ. ಒಬ್ಬ ಮಗ 1st ಇಯರ್ ಕಲಿತು ಸ್ಕೂಲ್ ಬಿಟ್ಟ, ಕೃಷಿಯನ್ನೇ ಮಾಡ್ತೇನೆ. ಅವನು ಸ್ವಚ್ಛಂದ, ನಾನು ಅವನಿಗೆ ಬಿಡುವ ತಿಳಿಲ್ಲ, ಇಲ್ಲ ನಿಮ್ಮ ಹಾಗೆ ನಾನು ಕೂಡ ಕೃಷಿಯಲ್ಲಿ ಮುಂದುವರಿದಂತಕ್ಕಂಥ ಮಾತನ್ನ ತಿಳ್ಕೊಂಡು ಅವ ಸದ್ಯ ಸಾವಯವ ಕೃಷಿ ಅಥವಾ ಕೃಷಿ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮಗ ಚಿದಾನಂದ ಅಂತೇಳಿ, ಅವ ಓದ್ತಾ ಇದ್ದಾನೀಗ, ಅಂದ್ರೆ ನಿಮ್ದು ಯಾವುದು ಡಿಪ್ಲೊಮಾ ಮಾಡ್ತಾ ಇದ್ದಾನೀಗ 3ನೇ ವರ್ಷ. ಜೊತೆಗೆ ತಾಯಿಯಳ, ತಾಯಿ ಕೂಡ ನಮ್ಗೆ ಸಹಕಾರ ಮಾಡ್ತಾ ಇದ್ದಾಳೆ. ಮತ್ತೆ ಇನ್ನೊಂದು ವಿಶೇಷ ಹೇಳ್ಬೇಕಪ್ಪ ಅಂದ್ರೆ, ಹೋದ ಆಗಸ್ಟ್ ತಿಂಗಳದೊಳಗೆ ನನ್ನ ಮಗನ ಮದುವೆ, ವಿವೇಕಾನಂದ ಪಾಟೀಲ್ನ ಮದುವೆ. ನಮ್ಮ ಮಗನಿಗೆ ಹೆಣ್ಣು ಕೊಡ್ತಿದ್ದಾಗ ನಾವು ಹೆಣ್ಣು ಕೊಡೋರಿಗೆ ಒಂದು ಕಂಡೀಷನ್ಸ್ ಮಾಡಿದೆವು. ಏನ್ ಮಾಡಿದೆ ಪತ್ರಿಕಾರ, ನಮ್ಮ ಕಂಡೀಷನ್ಕ್ ಏನವ, ಅವು ಇದ್ರೆ ಮಾತ್ರ ನಿಮಗೆ ನಾವು ಬೇಕಾರ ಮಾಡ್ತೇವೆ, ಇಲ್ಲಾರ ಇಲ್ಲ ಅಂತ. ಏನ್ ನಿಮ್ಮ ಕಂಡೀಷನ್ ಅಂತ ಕೇಳಿದ್ರು, ನಾವು ಹುಂಡ ತೊಳಲ್ಲ, ಒಂದು ಎಣೆದ್ದು 25 ಮಂದಿ ಮಾತ್ರ ಬರಬೇಕು ನೀವು ಲಗ್ನಕ್ಕೆ, ನಮ್ದು 25 ಮಂದಿ, ನಿಮ್ಮ ಹುಡುಗಿ ಬಿಟ್ಟು ನೀವೇ ತಗೋಬೇಕು, ನಮ್ಮ ಹುಡುಗಿ ಬಿಟ್ಟು ನಾವೇ ತಗೋಬೇಕು, ಲಗ್ನ ನೀವರೇ ಮಾಡ್ರಿ ಅಥವಾ ನಾವರೇ ಮಾಡ್ತಕ್ಕಂಥ ಒಂದು ಒಪ್ಪಂದ ಪ್ರಕಾರ ನಾವು ಎಂಗೇಜ್ಮೆಂಟ್ ಮಾಡಿದ್ವು. ಎಂಗೇಜ್ಮೆಂಟ್ ಮಾಡುವಾಗ ಜೊತೆಗೆ ಆಗಸ್ಟ್ 20ನೇ ತಾರೀಕಿಗೆ ಯಾವ ನಮ್ಮ ನಡೆದಾಡುವ ದೇವರಂದು ಸಿದ್ದೇಶ್ವರ ಸ್ವಾಮಿಗಳವರ ಒಂದು ಕೃಪಾ ಆಶೀರ್ವಾದದಿಂದ ಬರೇ ಕೇವಲ 50 ಜನರ ಮಧ್ಯದಲ್ಲಿ ಬರೇ ಮಧುಮಕ್ಕಳಿಗೆ ಅಷ್ಟೇ ಬಟ್ಟಿ, ಉಳಿದವ್ರಿಗೆ ಬಟ್ಟಿಲ್ಲ, ಬಡ್ಡದಿಲ್ಲ, ಬಾರಿಸೋದಿಲ್ಲ, ಅಲ್ಲೇನು ಪೆಂಡಲ್ ಇಲ್ಲ, ಊದೋದಿಲ್ಲ, ಏನಿಲ್ಲ. ಸಹಜ ಆಶ್ರಮದ ಪ್ರಸಾದವೇ ಬಂದ ಬೀಗರಿಗೆ ಊಟ, ಅಲ್ಲಿರ್ತಕ್ಕಂಥ ಗಿಡಮರಗಳೇ ಮಂಟಪ, ಅಲ್ಲಿರ್ತಕ್ಕಂಥ ಏನು ನಿಮ್ಮ ಹಕ್ಕಿ ಗಾನವೇ ಮೇಳ ಆಗಿ ಸ್ವತಃ ಸಿದ್ದೇಶ್ವರ ಅಪೋರೆ ಆಶೀರ್ವದಿಸಿ ಇಂಥ ಒಂದು ಕಾರ್ಯಕ್ರಮ ಕೂಡ ನಾವು ಕೇವಲ 500 ರೂಪಾಯಿಯಲ್ಲಿ ಒಂದು ಲಗ್ನ ಕೂಡ ನಾವು ಮಾಡಿದ್ವು. ಇದಕ್ಕೆ ನಮ್ಮ ಮಗ ಸಿರ್ಸಾ ವಹಿಸಿ, ಅಪ್ಪಾಜಿ ಇದಕ್ಕೆ ನಾ ಅಗದಿ ಒಪ್ಕೊಂಡಿರ್ತಕ್ಕಂಥ ಮಾತು ಕೂಡ ಇದಕ್ಕೆ ನನ್ನ ಮಗ ಅಥವಾ ನಮ್ಮ ಕುಟುಂಬ ಸದಸ್ಯರು ಕೂಡ ಬಹಳ ಸಹಕಾರಿ ಅಂತ ಹೇಳ್ಬೋದು. ಜ್ಞಾನಯೋಗ ಆಶ್ರಮದೊಳಗೆ ಈ ಪ್ರವಚನ ನಡೆದಾಗ ತಮ್ಮ ಮದುವೆ ಆಯ್ತು ಹೋದ ವರ್ಷ 2015ರಲ್ಲಿ. ಯಾಕೆ ಇದಕ್ಕೆ ಮಾಡ್ಬೇಕಾದ್ರೆ ನಾ ಒಬ್ಬನೇ ಕಾರಣೀಭೂತಲ್ಲ, ನನ್ನ ಮನೆಯ ಸಂಸ್ಕಾರ ಅಥವಾ ಸಾವಯವ ಕೃಷಿಯ ಬಗ್ಗೆ ಕಲ್ಪನೆಗಳು, ಭೂಮಿಯ ಬಗ್ಗೆ ಕಲ್ಪನೆಗಳು, ಕೃಷಿ ಅಂದ್ರೆ ಏನು, ದೇಶ ಅಂದ್ರೆ ಏನು, ಮನುಷ್ಯ ಜೀವನ ಅಂದ್ರೆ ಏನು ಅಂತಕ್ಕಂಥ ವ್ಯವಸ್ಥೆ ನಮ್ಮ ಕುಟುಂಬ ಸದಸ್ಯರು ತಿಳ್ಕೊಳ್ಳೋದ್ರ ಸಂಬಂಧ ಇವತ್ತು ಈ ಮಟ್ಟಕ್ಕೆ ಬರ್ತಕ್ಕಂಥ ವ್ಯವಸ್ಥೆ ಅವರು ಕಾಣಬಹುದು ಅಂತ ಹೇಳ್ಬೋದು. ಈ ನೈಸರ್ಗಿಕ ಕೃಷಿ ಅಥವಾ ಕೆಲವು ಮಂದಿ ಆಧ್ಯಾತ್ಮದ ಕೃಷಿ ಅಂತ ಹೇಳ್ತಾರ, ಕೆಲವು ಮಂದಿ ಸಾವಯವ ಕೃಷಿ ಅಂತ ಹೇಳ್ತಾರ, ಇದು ಬರೀ ಕೃಷಿ ಒಳಗ ಅಷ್ಟೇ ಅಲ್ಲ, ನಮ್ಮ ಜೀವನದ ಪ್ರತಿಯೊಂದು ನಡೆ ಒಳಗ ಸಹಿತಕ್ಕೆ ಅದು ಇರಬೇಕು ಅಂತೇಳಿ ತಾವು ಅದನ್ನ ಮಾಡಿ ತೋರಿಸಿದ್ರಿ ತಮ್ಮ ಮಗನ ಒಂದು ಮದುವೆಯಲ್ಲಿ. ಹೌದು, ಯಾಕಪ್ಪಾರ ಯಾವುದು ಕೃಷಿ ಅನ್ನೋದಕ್ಕಿಂತ ಈ ಮೊಟ್ಟ ಮೊದಲು ನಾವೆಲ್ಲರೂ ಕೂಡಿ ರೈತರು ಸಾವಯವ ಕೃಷಿ ಮಾಡಬಹುದು, ನೈಸರ್ಗಿಕ ಕೃಷಿ ಮಾಡಬಹುದು, ಅಥವಾ ಸಹಜ ಕೃಷಿ ಮಾಡಬಹುದು. 32 ವಿಧಾನಗಳು ಕೃಷಿಗಳಲ್ಲಿ, 32 ವಿಧಾನ ಕೃಷಿಗಳು, ಅದು ಯೋಗ ಕೃಷಿ ಇರಬಹುದು, ಸಂಗೀತ ಕೃಷಿ ಇರಬಹುದು, ಯಾವುದೇ ಕೃಷಿ ಮಾಡಿ ಮೊಟ್ಟ ಮೊದಲು ನಾವು ಏನ್ ಮಾಡ್ಕೊಂಡ್ರೆ ಸಹಕಾರ ಕೃಷಿ ಅಂದ್ರೆ ಬಹಳ ದೊಡ್ಡದಾಗುತ್ತೆ. ಸಹಕಾರ ಕೃಷಿ ನಿಮಗೆ ನಾವು ನಮಗೆ ನೀವು ಸಮೂಹ ಸಾಂಘಿಕವಾಗಿ ಮಾಡ್ತಕ್ಕಂಥ ಕೃಷಿ ಮಾತ್ರ ಮುಂಬರುವ ದಿನಗಳಲ್ಲಿ ಬೇಡಿಕೆ ಇದೆ. ನೀವೆಂಥ ಕೃಷಿ ಮಾಡಿದ್ರು ಕೂಡ ಒಂಟಿಯಾಗಿ ಮಾಡೋದ್ರಿಂದ ಯಾವುದೇ ವಿಷಯಕ್ಕೆ ಮಹತ್ವ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದು ಈ ಮದುವೆ ಕುರಿತು ಒಂದು ಅಭಿಪ್ರಾಯ ಹೇಳಿದ್ರಿ, ಆಮೇಲೆ ಸಹಕಾರ ಕೃಷಿ ಬಗ್ಗೆ ಎಷ್ಟು ಮಾಹಿತಿ ಹೇಳಿದ್ರಿ, ಮತ್ತೆ ರೈತರು ನೇರವಾಗಿ ಭೇಟಿ ಆಗ್ಬೇಕಂದ್ರೆ ತಮಗೆ ಯಾವ ರೀತಿ ಬಂದು ಭೇಟಿ ಆಗ್ಬೇಕ್ರಿ? ಈ ನೇರ ಇಂಡಿ ತಾಲೂಕಿನ ನಮ್ದು 18 ಕಿಲೋಮೀಟರ್, ಸಿಂಧಗಿ ರೋಡಿಗೆ ನನ್ನ ತೋಟ ಅದ. ಏನು ಸಿದ್ದು ನ್ಯಾಮಗೌಡ ಫ್ಯಾಕ್ಟರಿ ಮಾಡ್ಯಲ್ಲ, ಆ ಫ್ಯಾಕ್ಟರಿ ಕ್ರಾಸಿಗೆ ನನ್ನ ತೋಟ ಅದ. ಯಾವುದೇ ಇಂಡಿಯಿಂದ ಸಿಂಧಿಗೆ ಹೋಗ್ತಕ್ಕಂಥ ಬಸ್ಗಳಿರ್ಬೋದು, ಜೀಪ್ಗಳಿರ್ಬೋದು, ಯಾವುದೇ ಇರ್ಬೋದು, ನಮ್ದು ರೋಡ್ ಅಲ್ಲೇ ಅದ, ಅಲ್ಲಿಂದ ಬರ್ಲಿಕ್ಕೆ ಸಾಧ್ಯತೆಗಳು ಅದಾವ್ರಿ. ಈಗ ಯಾವ ವೇಳೆಯಲ್ಲಿ ತಮಗ ದೂರವಾಣಿ ಕರೆ ಮಾಡಿದ್ರೆ ಅನುಕೂಲ ಆಗ್ತದ್ರಿ ನಿಮಗೆ? ಅಲ್ಲಿ ನನಗೆ ಸಾಧ್ಯಷ್ಟು ಮಟ್ಟಿಗೆ ನಾನು ತೋಟದೊಳಗೆ ಕೆಲಸ ಮಾಡ್ತಕ್ಕಂಥದ್ದು ಮುಂಜಾನೆ 5 ಎದ್ದು ನನ್ನ ದೈನಂದಿನ ಕಾರ್ಯಕ್ರಮಗಳು ಮಾಡ್ಕೊಂಡು 10 ತನಕ ಕೆಲಸ ಮಾಡ್ತಕ್ಕಂಥ ನನ್ನೊಂದು ರೂಢಿ. 10 ಬಹುಶಃ ಎಲ್ಲರ ರೈತರು ಕರೆದ್ರೆ ಅಥವಾ ಯಾವುದೇ ಕೆಲಸಕ್ಕೆ ನಾವು ಓದಿರ್ತೀನಿ, ಬಹುಶಃ ರೈತರು ನನಗೆ ಫೋನ್ ಮಾಡ್ಬೇಕಪ್ಪ ಸಂಜೆ 7-8 ಅಥವಾ ಮುಂಜಾನೆ 6-8 ತನ, ಅದು ಬೇಕಾದಷ್ಟು ಅವ್ರು ಮಾತ್ರ. ಬರೀ ಒಂದು ಮಿಸ್ ಕಾಲ್ ಮಾಡಿದ್ರೆ ಎಷ್ಟೋ ಮಂದಿ ನಾ ಹೇಳ್ತಾ ಇರ್ತೀನಿ, ಮಿಸ್ ಕಾಲ್ ಮಾಡಿ ನಾ ಮಾತಾಡಿದ್ರೆ ಬರೀ ಒಂದು ಮಿಸ್ ಕಾಲ್ ಮಾಡಿದ್ರೆ ಸಾಕು ನನಗೆ, ಅವ್ರು ಎಷ್ಟೇ ಕೇಳಲಕ್ಕ, 1 ತಾಸು 2 ತಾಸು ಕೇಳಲಕ್ಕ. ನನ್ನ ಉದ್ದೇಶ ಒಂದೇ ಒಂದೇನಪ್ಪ ಅಂದ್ರೆ ನಾನೊಬ್ಬನೇ ಅಂತ ಅಲ್ಲದು ಸಮೂಹ ಮಾಡಿದಕ್ಕೆ ಇದಕ್ಕೆ ಒಂದು ಶಕ್ತಿ ಬರ್ತಂತಕ್ಕಂಥ ಮಾತಿನಲ್ಲಿ ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಏನತ್ತರ ಒಂದು ಜೀವನವೇ ನಮಗೆ ಆದಾಯ ಬೇಡ ವೈಯಕ್ತಿಕ, ಎಲ್ಲಿ ಯಾರು ಹೋದ್ರು ಕೂಡ ಒಂದು ರೂಪಾಯಿ ನಾವು ತೋತಾ ಇಲ್ಲ. ಉದ್ದೇಶಿಷ್ಟೇ, ಸ್ವಾಭಿಮಾನ ಕೃಷಿ, ಸುಸ್ಥಿರ ಕೃಷಿ, ಸ್ವಾವಲಂಬಿ ಜೀವನ, ಮತ್ತು ಜೊತೆಗೆ ದುಂದುಗಾರಿಕೆ ಕಡಿವಾಣ, ಕಾಯಕ ಯೋಗಿ ಆಗಿರ್ಬೇಕಂತಕ್ಕಂಥ ಒಂದು ವ್ಯವಸ್ಥೆ ನಮ್ದು. ತಮಗೆ ಶುಭ ಆಗಲಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿ ನಮಗೆ ಇವತ್ತು ಒದಗಿಸಿಕೊಟ್ರಿ, ಮತ್ತೆ ಮುಂದಿನ ದಿನದಲ್ಲಿ ತಮಗೆ ಸಮಯ ಸಿಕ್ಕಾಗ ಮತ್ತೆ ಮಾಹಿತಿ ಒದಗಿಸಿಕೊಡುವಂತ್ರಿ. ಯಾಕಂದ್ರೆ ನಮ್ಮ ಒಂದು ರೇಡಿಯೋ ಸಮಯ ಇತಿಮಿತಿ ಇರೋದ್ರಿಂದ ಸಂದರ್ಶನವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ ಹಾಗೂ ರೈತರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕಿಸಾನೋಣಿ ಕಾರ್ಯಕ್ರಮದಲ್ಲಿ ನಾದ್ ಬಿಕೆ ಗ್ರಾಮದ ಕೃಷಿ ಅನುಭವಿ ಸಂಗನಗೌಡ ತೇಜನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೊಂದಲಿಗರ ಪದಗಳು ಹನುಮಂತಪ್ಪ ರಾಮಪ್ಪ ಬಿರಾಜೆ ಮತ್ತು ತಂಡದವರಿಂದ. ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಉಡಿಶಾಂಡಿ ಜುಂಬ ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಚೀಲ ಪಂಚತತ್ವ ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಚೀಲ ತಿಳಿದವ ಕೈ ಮಾರಾಣಿಲ್ಲ ಮುಕ್ತಿಗೆ ಬಂದನಲ್ಲ ಸಾವುಟ್ಟಿದರದಿಲ್ಲ ಇದರಂತೆ ತಿಳಿಯೋ ಮೂರ್ಖ ಹಿಡಿಮಾನ ದೋಳು ತರಕ ಗುರುಪಾದ ಹಿಡಿಯೋ ರೀತಿ ಕುಟುಂಬದಲ್ಲಿ ಬರವಷ್ಟು ನಿರಲ ಎಪ್ಪತ್ತೆರಡು ಸಾವಿರ ಆಲಂಗ ಅಂಗ ತಿಳಿ ಹಿಂಗಾ